ಎಫ್ಎಂ 100.6. ಕೃಷಿ ರಂಗ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ಆನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾವುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಕಮಲವಾ, ರಾಜಣ್ಣ ನನಗಿಂತ ಮೊದ್ಲೇ ಬಂದ್ ಕೂತವನೆ ಮನೆಗ, ಕಾಣ್ಲಿಲ್ವೇ? ಅಲ್ಲ, ನನಗ ಅನಿಸ್ತದೆ ಕಮಲವಾ, ಈಗ ನಮ್ದೆಲ್ಲ ಮಾತುಕತೆ ಮುಗಿದ್ಮೇಲೆ ಒಂದ್ಸರಿ ಕೊಡ್ತಿಲ್ಲ ಕಷಾಯವಾ ಇವ, ಮೊದ್ಲೇ ಬಂದ್ಬಿಟ್ಟು ಒಂದ್ಸರಿ ಮೊದ್ಲಾಗಿ ಅಡ್ವಾನ್ಸ್ ಆಗಿ ಕುಡ್ಕೋ ಬಿಡುವ ಅಂತ ಇವ. ಇಲ್ಲ ಪಾಪ, ಕಷಾಯ ಕುಡಿಲಿಲ್ಲ, ಇಬ್ರು ಟೀ ಕುಡ್ದು ನಾನು ಅಡಿಗೆ ಮಾಡಕ್ಕೆ ಅಂತ ಸೊಪ್ಪನ್ನ ಬಿಡಿಸ್ತಾ ಕುಂತಿದ್ದೆ. ಕುಡಿಲ್ವಸಿ, ನಾನು ಬಿಡಿಸ್ಕೊಡ್ತೀನಿ ಅಂತ ಬಿಡಿಸ್ತಾ ಕುಂತಾರೆ. ಈ ಒಳ್ಳೆ ಬುದ್ಧಿ ಬೇರೆ ಬಂದ್ಬಿಟ್ಟದಲ್ಲ ಹೇಳ. ನಾನು ನೋಡಿವ್ನಿ ನಿಮ್ ಹೆಂಗಸರು, ಕೇಳಿ ಹೇಳ್ತೀನಿ ನಿಮ್ ಹೆಂಗಸರು ನಿಮ್ ಬಗ್ಗೆ ಎಲ್ಲ ಹೇಳವ್ರಕ್ಕಪ್ಪ. ಯಾವತ್ತಾರು ಸಹಾಯ ಮಾಡಿದ್ವಿ ಹೆಂಗಸಿಗೆ? ಸೊಪ್ಪ ಇಸ್ಕೊಂತ ಹೇಳ್ದಾರೆ, ಒಂದ್ ದಿವಸ ಬಿಡಿಸ್ಕೊಟ್ಟಿದ್ದೀನಿ, ಒಂದ್ ದಿವಸ ಬಿಡಿಸ್ಕೊಟ್ಟಿಲ್ಲ. ಇಲ್ಲ ಬಿಡು ಪಾಪ, ಎಲ್ಲ ಮಾಡ್ತಾನೆ, ಸುಮ್ನೆ ಅದ್ ಯಾಕೆ ಕೆಣತಿಯ? ಅಲ್ಲೋಡಲ್ಲಿ ಸುಬ್ಬಣ್ಣ ಬತ್ತವನೆ ಸೇರ್ಕೊಂಡ್ಬಿಟ್ಟಿದೀರಾ? ಓಹೋ, ಬಂದಕನಪ್ಪ. ಇದೇನ್ ಸುಬ್ಬಣ್ಣ, ಜೊತೆಲಿ ಯಾರನ್ನ ಕರ್ಕ ಬಂದಿದೆ? ಯಾಕೆ ಭಯವಾ? ಭಯ ಯಾಕಪ್ಪ? ಅಲ್ಲ, ಛತ್ರಿ ಗಿತ್ರಿ ಈಗ ಭಯ ಪಡೋದ್ ಏನಿಲ್ಲ. ಇವರು ಡಾಕ್ಟರ್ ಪಂಪನಗೌಡ ಅಂತ. ಓಹೋ, ಕೇಳಿವ್ನಿ ಕನಪ್ಪ. ಪಂಪನಗೌಡ ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ಕೂತ್ಕಡೆ ಕೂತ್ಕಡೆ ಕಮಲಕ್ಕ. ಈ ಚಾಮರಾಜನಗರದಲ್ಲಿ ಅರದನಹಳ್ಳಿನಲ್ಲ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ. ಅಲ್ಲಿ ವಿಜ್ಞಾನಿಗಳು ಹಿಂಗೆ ಪಕ್ಕದ ಹಳ್ಳಿಗೆ ಬಂದಿದ್ರು, ಅಲ್ಲಿ ಏನೋ ವಸಿ ಸಮಸ್ಯೆ ಇತ್ತು, ಇವ್ರನ್ನ ಕರ್ಸಿದ್ರು. ಹಿಂಗೆ ಹೊರಟ್ರಲ್ಲ, ಬನ್ನಿ ವಸಿ ನಮ್ಮ ಅಟ್ಟಿಗೂ ವಸಿ ಹೋಗವ, ಯಾಕಂದ್ರೆ ಇನ್ನೊಬ್ರು ಗೆಳೆಯರು ಇವ್ರನ್ನ ಕರ್ಕೊಂಡ್ಬಂದು ಬಿಟ್ಬಿಟ್ಟು ಹೋಗವ್ರೆ, ಅವ್ರು ಬರೋದು 8:30 ಆಯ್ತದೆ. ಅದಕ್ಕೆ ನಾನು ಬನ್ನಿ ಹಿಂಗೆ ಅಂತ ಕರ್ಕೊಂಡ್ಬಂದು. ಒಳ್ಳೆ ಕೆಲಸ ಮಾಡದೆ ಸುಬ್ಬಣ್ಣ, ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡದೆ. ನಾನು ಕೇಳಿ ಇವ್ರ ಬಗ್ಗೆ ಕೇಳಿವ್ನಿ ಕನಪ್ಪ, ರೇಡಿಯೋದಲ್ಲೆಲ್ಲ ಬರ್ತದೆ ಇವ್ರು, ಇವ್ರ ಧ್ವನಿ ಎಲ್ಲ ಕೇಳಿವ್ನಿ. ಶಂಕರಣ್ಣ, ಒಸಿ ಒಸಿ ಇರು, ಕಮಲ ಕುಂಗೋಸಿ ಹೇಳ್ಬಿಡೋ ನೋಡವ, ಅತಿಥಿಗಳು ಬಂದವ್ರೆ, ಒಸಿ ವಿಶೇಷವಾಗಿ ಏನಾರು ಮಾಡ್ಬಿಡಿ. ಅಲ್ಲ ಕಣ್ರಪ್ಪ, ಈಗ ಅತಿಥಿಗಳು ಯಾಕೆ ಬಂದವ್ರೆ ಹೇಳ್ದೆ, ಇವ ಆಗ್ಲೇ ತಿಂಡಿ ಉಂಟದ. ಈಗ ನಮ್ಮಟ್ಟಿಗೆ ಬಂದವ್ರನ್ನ ವಿಶೇಷವಾಗಿ ನೋಡ್ಕೋಬೇಕಾದ ನಮ್ ಧರ್ಮ ತಾನೆ. ಹಂಗಲ್ಲ ಬಿಡಪ್ಪ, ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಮಾಡ್ತೀವಿ ಅಂತ ಎಲ್ಲರೂ ಹಂಗೆ ಮಾಡಿದ್ರೆ, ನಮ್ ಕಾರ್ಯಕ್ರಮ ಇಲ್ಲಿ ಮುಗಿದ್ಮೇಲೆ ಮನೆ ಕರ್ಕೊಂಡು ಹೋಗಿ ಅಚ್ಚುಕಟ್ಟಾಗಿ ಭೋಜನ ಹಾಕ್ಸ್ಬಿಡು. ಸರಿ, ಈಗ ಪಕ್ಕದಲ್ಲಿ ಯಾಕೆ ಬಂದಿದ್ರು ಅಂತ ನೀನ್ ಕೇಳಲಿಲ್ಲ, ವಸಿ ಸಮಸ್ಯೆ ಆಗಿತ್ತು. ಈಗ ಅದಕ್ಕೆ ಪಂಪನಗೌಡರು ಬರ್ತಾ ಹೇಳ್ತಾ ಇದ್ರು, ನೋಡಿ ರೈತರು ಕೃಷಿ ಮಾಡ್ತಾರೆ, ಎಲ್ಲರೂ ಉದ್ದೇಶ ಚೆನ್ನಾಗಿ ಇಟ್ಕೊಂಡೇ ಮಾಡ್ತಾರೆ. ಒಳ್ಳೆ ಬೆಳೆ ಬೆಳಿಬೇಕು, ಒಳ್ಳೆ ತಳಿ ಬೆಳಿಬೇಕು, ಸಂಪಾದನೆ ಮಾಡ್ಕೋಬೇಕು,

ಇರ್ತಕ್ಕಂಥ ಜನಸಂಖ್ಯೆ ಅವಾಗ ಏನೊಂದು ಕರೆ ಇತ್ತು, ಏನಂದ್ರೆ ಹಸಿರು ಕ್ರಾಂತಿ ಆಗಬೇಕು ಅಂತಕ್ಕಂಥದ್ದು ಒಂದು ನೇಮ ಬಂತು. ಯಾಕಂದ್ರೆ ಇರ್ತಕ್ಕಂಥ ಜನಸಂಖ್ಯೆಗೆ ಆಹಾರಕ್ಕಾಗಿ ನಮ್ಮ ಮೇಲೆ ಬೇರೆಯವ್ರ ಮೇಲೆ ಅವಲಂಬಿತಲಾಗದೆ ನಮಗೆ ಬೇಕಾದ ಆಹಾರನ ನಾವೇ ನಮ್ಮ ದೇಶದ ಜನ ತಯಾರು ಮಾಡ್ಕೊಡ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋಬೇಕಂತೇಳಿ ಹಸಿರು ಕ್ರಾಂತಿಗೆ ಒತ್ತು ಕೊಟ್ರು. ಹೆಚ್ಚು ಕಡಿಮೆ 65, 1965, 1966 ಹಸಿರು ಕ್ರಾಂತಿ ಬಂತು. ಏನ್ ಹಸಿರು ಕ್ರಾಂತಿಯಲ್ಲಿ ಬದಲಾವಣೆ ಬಂತು ಅಂದ್ರೆ, ಒಂದು ಭತ್ತದಲ್ಲಿ ಎಸ್ಪೆಷಲಿ ಭತ್ತದಲ್ಲೇ ಬೇಜಾರು ಬಹಳಷ್ಟು ಆಗಿದ್ದದು. ಭತ್ತ ಪ್ಲಸ್ ಏನು ಗೋಧಿ ಬರ್ತದೆ, ಗೋಧಿಯಲ್ಲಿ ಬೆಳವಣಿಗೆ ಅಲ್ಲಿ ಒಂದು ಆಕ್ಚುಲಿ ವಿಜ್ಞಾನ ಹರಿಕಾರ ಹಸಿರು ಕ್ರಾಂತಿ ಹರಿಕಾರ ಅಂತ ನಾವು ಕರಿತೀವಿ ನಾರ್ಮನ್ ಬೋರ್ಲಾಗನ ಮೂಲತಃ ರೋಗ ತಜ್ಞ ಕೂಡ ಮೂಲತಃ ರೋಗ ತಜ್ಞರು ಕೂಡ ಅವರು. ಅವ್ರು ಒಂದು ಜೀನ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಆಕ್ಚುಲಿ 110 ಅಂತಕ್ಕಂಥ ಒಂದು ಜೀನ್, ಅದು ಭತ್ತಲ್ಲಿ ಇಳುವರಿ ಕೂಡ ಹೆಚ್ಚಿಗೆ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಯ್ತು. 2.5 ಪಟ್ಟು ಇಳುವರಿ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಯ್ತು ಅಂತ ಸಂದರ್ಭದಲ್ಲಿ. ಅವಾಗ ಆ ಜೀನ್ ಮುಖಾಂತರ ಅಲ್ಲಿ ಸೈನ್ಸ್ ವೈಜ್ಞಾನಿಕವಾಗಿ ಪದ್ಧತಿಗಳು ಶುರುವಾದ ಪ್ರಾರಂಭ ಆಯ್ತು. ಅವಾಗ ಹಾರದ ಉತ್ಪಾದನೆ ಜಾಸ್ತಿ ಆಗ್ತಾ ಹೋಗ್ತು. ಸರಿ ಸರಿ ಸರಿ, ಅಲ್ಲಿಂದನೇ ಪ್ರಾರಂಭ ಆಗಿ ಬೇರೆ ಬೇರೆ ಬೆಳೆಗಳ ಮೇಲೆ ಪ್ರಯೋಗಗಳು ಮಾಡ್ತಾ ಹೋದ್ರು. ಬಟ್ ಏನಾಯ್ತು ಸಮಸ್ಯೆ ಅಂತಂದ್ರೆ, ಅಲ್ಲಿ ಹೇಳ್ತಕ್ಕಂಥದ್ದು ತಳಿಗಳು ಅಂದ್ರೆ ತಳಿಗಳಲ್ಲಿ ನಾವು ಜೀನ್ಸ್ ಅಂತ ಹೇಳ್ತೀವಿ ವಂಶವಾಹಿಗಳು ಅಂತ, ಆ ಜೀನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ 110 ಅಂತಕ್ಕಂಥ ಜೀನ್ ಯಾವುದೋ ಒಂದು ಬೇರೆಯಲ್ಲಿ ಇರ್ತಕ್ಕಂಥ ತಳಿಯ ಜೀನ್ ನಮ್ಮ ತಳಿಗಳಿಗೆ ಅದು ಇನ್ಕಾರ್ಪೊರೇಷನ್ ಮಾಡಿಕೊಂಡು ತಳಿಗಳಲ್ಲಿ ನಮ್ಮ ತಳಿ ಸುಧಾರಿಸಿ ಇಳುವರಿ ಹೆಚ್ಚಿಗೆ ಕೊಡ್ತು ನಿಜ, ಬಟ್ ಕೆಲವು ಗುಣಧರ್ಮಗಳು ಬದಲಾಗ್ಲಿಕ್ಕೆ ಪ್ರಾರಂಭ ಆಯ್ತು. ಯೂಶುವಲಿ ನೋಡಿ ಆಹಾರ ಉತ್ಪಾದನೆ ಹೆಚ್ಚಾಯ್ತವೇನ ಆಹಾರ ಗುಣಮಟ್ಟ ಅಂತ ಬದಲಾವಣೆ ಆಗ್ಲಿಲ್ಲ. ಬದಲಾವಣೆ ಆದ್ರೆ ಸಹಜ ಕೃಷಿಯಲ್ಲಿ ಇದ್ದಷ್ಟು ಉತ್ತಮ ಟೇಸ್ಟ್ ಫಲಿತಾಂಶಗಳು ನಿಮಗೆ ಈಗ ಪೋಷಕ ಇಳುವರಿ ಜಾಸ್ತಿ ಆಗ್ತದೆ, ಬಟ್ ಗುಣಮಟ್ಟ ನಿಮಗೆ ಇಟ್ಕೊಳ್ತಕ್ಕಂಥ ಈಗ ಪಂಪನ್ ಕೊಡ್ರಿ ಹೇಳಿದ್ರು ಅಂದ್ಬಿಟ್ಟು ಸಹಜ ಕೃಷಿ ಅಂತ ಶಂಕರಣ್ಣ, ಸಹಜ ಕೃಷಿ ಅಂದ್ರೆ ಏನ್ ಮಾಡ್ತಿದ್ದೆ ನೋ ಸಿ ಕೇಳೋ, ಹಂಗೆ ಮಾಡ್ತೀವಿ ಪಂಪನ್ ಗೌಡ್ರು ಹೇಳದಂಗೆ ಮಾಡ್ತಿದಾರ ಅಂತ ಆಮೇಲೆ ಪಂಪನ್ ಗೌಡ್ರ ಕೇಳೋ. ಈಗ ರಾಜಣ್ಣ ಪಂಪನ್ ಗೌಡ್ರು ಬಂದವ್ರೆ ಹೆಂಗ್ ಹೆಂಗ್ ಮಾಡ್ಬೇಕು ಅಂತ ಇನ್ನೂ ಹೇಳಿಸ್ಕೊತೀನಿ. ಈಗ ಅವ್ರು ಹೇಳದ ಕೇಳಪ್ಪ ನೀನು ಏನೇನ್ ಮಾಡ್ತಿದ್ದೆ ಹೊಸ ಹೇಳೋ ಅವ್ರಿಗೆ. ಏ ಅದೆಲ್ಲ ಗೊತ್ತಿರೋ ಅವಸರ ಪಡ್ಬೇಡ ಸ್ವಲ್ಪ ನೋಡಿ ಹೆಂಗ್ ಬಂತು ಅಂತಕ್ಕಂಥ ಸಹಜ ಕೃಷಿ ಒಳಗೆ ಆಗಲಿ ತುಂಬಾ ಏನು ತಂದು ಹಾಕೋ ಪರಿಸ್ಥಿತಿ ಇರಲಿಲ್ಲ. ಜಮೀನ್ ಏನಿತ್ತು, ಬೀಜ ಹಾಕ್ತಕ್ಕಂಥ ಬೀಜನ ಏನಾಗುತ್ತೆ ಅದರಿಂದ ಬರ್ತಕ್ಕಂಥ ಏನ್ ಮೊಳಕೆ ಒಡೆದ್ ಹೊರಗೆ ಬರುತ್ತೆ ಅದನ್ನ ಮುಖಾಂತರನೇ ಯಾವ್ದು ರಸಾಯನ ಗೊಬ್ಬರ ಬಳಸ್ತಿರ್ಲಿಲ್ಲ, ಯಾವ ಕೀಟನಾಶಕನು ಬಳಸ್ತಾ ಇರಲಿಲ್ಲ. ನಾನು ಆಗಲೇ ಹೇಳಿದೆ ಸಗಣಿ ಗೊಬ್ಬರನ್ನು ಕೂಡ ಬಳಸ್ಕಿರ್ಲಿಲ್ಲ. ಏನ್ ಅಲ್ಲಿ ಇರ್ತದೆ ಅಲ್ಲಿರ್ತಕ್ಕಂಥದ್ದು ಯಾವ್ದು ತಂದು ಹಾಕೋ ಪ್ರಮ ಇರಲಿಲ್ಲ. ಪ್ರಕೃತಿ ಏನ್ ಕೊಡ್ತದೆ, ಅದೇ ಪ್ರಕೃತಿಯೊಂದಿಗೆ ಮಾಡ್ಕೊಳ್ತಕ್ಕಂಥ ಕೃಷಿ ಅದು. ಎಲ್ಲ ಕೃಷಿನೂ ಮಳೆಯಾಗಿತ್ತು, ಮಳೆ ಈಗಲೂ ಮಾಡ್ತಾ ಹಂಗೆ ಬಿಡಿ. ಆಮೇಲೆ ಸ್ವಲ್ಪ ಬದಲಾವಣೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ನಿಮಗೆ ನೋಡ್ತಿರ್ಬೋದು ಇಳುವರಿ ನಿಧಾನವಾಗಿ ಜಾಸ್ತಿ ಆಗ್ತಾ ಹೋದ್ರು ಕೂಡ ಮಣ್ಣಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಕೊರತೆ ಕಂಡ್ರು, ಇಳುವರಿ ಜಾಸ್ತಿ ಆಗ್ತಾ ಹೋಯ್ತು. ಅವಾಗ ಅದಕ್ಕೆ ಬದಲಾವಣೆ ಬೇಕು ಅನ್ನಕ್ಕೆ ಪ್ರಾರಂಭ ಆಯ್ತು. ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಾವ್ ಹೇಳ್ತೀವಿ, ಒಂದು ಉತ್ತಮವಾದಂತ ಬೆಳೆ ಬರಬೇಕಾದ್ರೆ ವೈಜ್ಞಾನಿಕವಾಗಿ 17 ಪೋಷಕಾಂಶಗಳು ಬೇಕು ಅಂತ. ಎಲ್ಲಾ ಪೋಷಕಾಂಶಗಳನ್ನ ತಂದಾಕ್ಲಿಕ್ಕೆ ಆಗೋದಿಲ್ಲ. ಅದು ಕೆಲವು ಹಿಂದೆ ನೀವು ನೋಡ್ತಿರ್ಬೇಕು ಸಗಣಿ ಗೊಬ್ಬರ ಬಳಸಿದಾಗ ಹೆಚ್ಚು ಕಡಿಮೆ 10-12 ಪೋಷಕಾಂಶಗಳು ಸಗಣಿ ಗೊಬ್ಬರ ಮುಖಾಂತರನೇ ಸಿಗ್ತಾ ಇದ್ವು. ಒಂದು 2-3 ಪೋಷಕಾಂಶ ಜನರಲ್ಲಿ NPK ಅಂತ ಹೇಳಿ ಸಾರ್ವಜನಿಕ ರಂಜಕ ಪೊಟಾಸನ್ನ ಇವು ಗೊಬ್ಬರದ ಮುಖಾಂತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಬಟ್ ಇವುಗಳು ಸಿಗ್ತಾ ಇತ್ತು, ಬಟ್ ಸಗಣಿ ಗೊಬ್ಬರದಿಂದ ಮುಖಾಂತರ ಸಿಗತಕ್ಕಂಥ ಪೋಷಕಾಂಶಗಳು ಸಗಣಿ ಗೊಬ್ಬರ ಹಾಕದ ಹಂತ ನಿಧಾನವಾಗಿ ಬಿಡ್ತಾ ಬಿಡ್ತಾ ಇದಾರೆ. ಈಗ ಬಹಳಷ್ಟು ಜನ ಹೇಳ್ತಿರ್ತಾರೆ ಸಗಣಿ ಗೊಬ್ಬರದ ಅಂಶ ಏನ್ರಿ ಸಮಸ್ಯೆ ಕೊರತೆ ಅಂದ್ರೆ, ನಾನು ಹೇಳದಿಷ್ಟು ವೈಜ್ಞಾನಿಕವಾಗಿ ಸಗಣಿ ಗೊಬ್ಬರದ ಬಳಕೆ ಬಿಟ್ಟರಿಂದ ಎಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ತದೆ, ಉತ್ಪತ್ತಿ ಆಗ್ತದೆ, ಪ್ರಾಬ್ಲಮ್ ಕ್ರಿಯೇಟ್. ನಿಜ ನಿಜ, ಅದು ನಿಜ. ಸಗಣಿ ಗೊಬ್ಬರದ ಭೂಮಿಗೆ ಅದಕ್ಕೆ ಹಸು ಸಾಕು ಅಂತ ಹೇಳೋದು. ಎಸ್, ಅಯ್ಯೋ ನೋಡ್ಕೊಳ್ಳೋರು ಇಲ್ಲ ಕವ, ನನಗೆ ಏನ್ ಸಾಕು. ಎಲ್ಲ ರೈತರು ಇದೇ ಹೇಳ್ತಾ ಇರೋದು. ಈಗ ಏನ ಮಾಡೋ ಪರಿಸ್ಥಿತಿ ಹಿಂಗ ಆಗುತ್ತದಲ್ಲ, ಪಂಪನ್ ಗೌಡ್ರೆ ಇದಕ್ಕೆ ಪರಿಹಾರ ತೋರಿಸ್ಬೇಕು. ನಿಜ, ಯಾಕಂದ್ರೆ ನಾನು ಸಗಣಿ ಗೊಬ್ಬರ ಅಂತ ವಿಚಾರಕ್ಕೆ ಬಂದ್ರೆ, ಸಗಣಿ ಗೊಬ್ಬರ ಬಹಳಷ್ಟು ಜನ ರೈತರಲ್ಲಿ ಒಂದು ನಂಬಿಕೆ ಇದೆ. ಬಹಳಷ್ಟು ಈಗಲೂ ಹೇಳ್ತಿರ್ತಾರೆ ರೈತರು, ಏನ್ ಹೇಳ್ತಿರ್ತಾರೆ ಎಲ್ಲ ಓದಕ್ಕೆ ತಾವು ಏನೇ ಮಾತಾಡ್ತಾ ಇದ್ರಿ, ತಾವು ಹೇಳ್ತಾ ಇದ್ರಿ ಸರ್ ಹಿಂದೆ ಸಗಣಿ ಗೊಬ್ಬರ ಬಳಸಬೇಕಾದ್ರೆ ನಮ್ಮ ಭೂಮಿ ಬಹಳ ಫಲವತ್ತವಾಗಿದ್ವು, ಭೂಮಿಯಲ್ಲಿ ತಿರುಗಾಡಿದ್ರೆ ಒಂಥರ ಖುಷಿ ಆಗ್ತಿತ್ತು. ಬರ್ತಾ ಬರ್ತಾ ರಸಾಯನ ಗೊಬ್ಬರಗೂ ಬಳಸ್ತಾ ಇದ್ವಿ, ಮಣ್ಣು ಕೂಡ ತಮಗೆ ಸಮಸ್ಯೆ ಆಗ್ತದೆ, ಇಳುವರಿ ಕೂಡ ಅಂತ ಕಡಿಮೆ ಆಗ್ತಾ ಇದೆ. ಈಗ ಹಸಿರು ಕ್ರಾಂತಿ ಬಂದು ಅವಾಗಿಂದ ಕೂಡ ಯಾರು ಸಗಣಿ ಗೊಬ್ಬರ ಬಳಸಬೇಡಿ ಅಂತ ಯಾರು ಹೇಳಿಲ್ಲ ರೈತರಿಗೆ. ಬಟ್ ಒಂದ್ಸಲ ರಸಾಯನ ಗೊಬ್ಬರ ಹಾಕಿ ರಸಾಯನ ಗೊಬ್ಬರದಿಂದ ಇಳುವರಿ ಜಾಸ್ತಿ ಆಗ್ತಾ ಬಂತು, ಅದಕ್ಕೆ ರೈತರು ಬೆನ್ನತ್ಬಿಟ್ರು. ಯಾವತ್ತುವೇ ಈಗ ಸಮಸ್ಯೆ ದ್ವಿಗುಣ ಆಯ್ತಿದ್ರೆ ಹೆಚ್ಚಿಗೆ ಭತ್ತ ಬರೋದಕ್ಕೆ ಇಷ್ಟಪಡ್ತಾರೆ ಅಷ್ಟೇ, ಒಳಗಡೆ ಏನಾಗಿದ್ವು ಯಾರು ನೋಡೋರು. ಕೆಲಸ ಸುಲಭ ಮಾಡ್ಕೊಳ್ಳಕ್ಕೆ ಈಗ ಕಮಲವ್ವ ನಿಮ್ಮ ಮನೇಲಿ ನಿಮ್ಮ ಅಜ್ಜಿ ಕಾಲದಲ್ಲಿ ನೋಡು, ಅಜ್ಜಿ ಏನು ನಿಮ್ಮ ಅವನ ಕಾಲದಲ್ಲೂ ಇಟ್ಟಿದ್ಲು ಗುಡಾಣ, ಗುಡಾಣಗಳಲ್ಲೂ ತುಂಬತಿದ್ದು ಕಾಳು ಕಡ್ಡಿಯ ಏನೋ ಒಂದು ಅಷ್ಟು ನಮ್ಮ ವರ್ಷಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊತಿದ್ರು ಕವ್ವ. ಕಣಜ ಅಂತ ಇನ್ನೊಂದು ಅದಕ್ಕೂ ತುಂಬರು. ಈಗ ರಾಜಣ್ಣ ಇಷ್ಟೆಲ್ಲ ಮಾತಾಡ್ತಾವನಲ್ಲ, ಇವರಟ್ಟಿನಾಗೇನಾರು ಗುಡಾಣ ಆಯ್ತಾ? ಇಲ್ಲ ಬಿಡು, ಇತ್ತು ಕಪ್ಪ ನಾನು ನೋಡದೆ. ಆಮೇಲೆ ನನ್ನ ಇದ್ರಲ್ಲಿ ಒಂದ್ ಸ್ವಲ್ಪ ಅದ್ ಮಡ್ಗಕ್ಕೆ ಅದೆಲ್ಲ ಆಗ್ಲಿಲ್ಲ, ಇಲಿಗಳು ಜಾಸ್ತಿ ಆಗ್ಬಿಟ್ಟು ಅದ್ ಹೆಂಗ್ ನಿಯಂತ್ರಣ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ತಗ್ಸ್ಬಿಟ್ಟೆ ಆತ ಕಡೆ. ಈಗ ಇಲ್ದೇ ಇರೋದ್ರ ಬಗ್ಗೆ ಮಾತ್ ಬೇಡ, ನೀವು ಹೇಳಿ ಸರ್. ನೀವು ನಿಜ. ಈಗಾಗಲೇ ಹೇಳ್ತಾ ಇದ್ರಿ ಸ್ವಲ್ಪ ಬದಲಾವಣೆಗೆ ಹೇಳ್ತಾ ಇದ್ರಿ, ಏನೇನು ಮಾಡ್ಕೋಬಹುದು ಅಂತ. ಸಹಜ ಕೃಷಿ ಸ್ವಲ್ಪ ಬದಲಾವಣೆ ಹೋಗ್ಬಿಟ್ಟು ನೆಕ್ಸ್ಟ್ ಸಾವಯವ ಕೃಷಿ ಅಂತ ಬಂತು. ಬಹಳಷ್ಟು ಈಗಲೂ ಪ್ರಚಲಿತ ಇದೆ ಸಾವಯವ ಕೃಷಿ ಅನ್ನೋದಿದೆಯಲ್ಲ, ಇದು ಬಹಳ ಹಳೆ ಕುರುದು ಮಾಡ್ತಕ್ಕಂಥ ಪದ್ಧತಿ. ನಮ್ಮ ವಂಶ ಪಾರಂಪರವಾಗಿ ಏನ್ ಬಂದಿತ್ತು ಅಲ್ಲ ಅದು ಅವ್ರು ಮಾಡ್ಕೊಂಡಿರ್ತಕ್ಕಂಥ ಪೂರ್ವಜರ ಕೃಷಿ ಇದು. ಏನು ಹೊಸದೇನಲ್ಲ, ನಾ ಬಹಳಷ್ಟು ಜನ ಹೇಳ್ತಿರ್ತೇನೆ, ಹೊಸ್ತಾನೆ ಏನು ಇಲ್ಲ. ಈಗ ಇದನ್ನು ಹೊಸ್ದಾಗಿ ಹೇಳ್ರಿ ಕಳ್ತಾರ, ಹೊಸ್ದಾಗಿ ಹೇಳ್ತಾ ಇದ್ದಾರೆ ಜನಗಳು. ಸಾವಯವ ಕೃಷಿ ಸಾವಯವ ಕೃಷಿ ಸಾವಯವ ಕೃಷಿ ಅಂತಕ್ಕಂಥದ್ದು ಏನಿದೆ, ಸಗಣಿ ಗೊಬ್ಬರದ ಬಳಕೆಗೆ ಒಂದು ಅಳು ಕೂಡ ಮಾಡಿಕೊಡ್ತಾರೆ. ಸಗಣಿ ಗೊಬ್ಬರನ ತಂದು ಹಾಕ್ಬಹುದು ಬೇರೆ ಕಡೆಯಿಂದ, ಕಸ ಕಡ್ಡಿ ಸಗಣಿ ಗೊಬ್ಬರನ ಬೇರೆ ಕಡೆಯಿಂದ ತಂದು ಜಮೀನಿಗೆ ಹಾಕ್ಬಹುದು ಅಂತಕ್ಕಂಥ ವಿಚಾರ ಬಂತು. ಅದೇ ಸಾವಯವ ಸಾವಯವ ಸಾವಯವ ವಸ್ತುಗಳನ್ನ ತಂದು ಭೂಮಿಗೆ ಹಾಕಿ ಬೆಳೆಸ್ತಾರೆ. ಈ ಸಹಜ ಕೃಷಿಗೂ ಈ ಸಾವಯವ ಕೃಷಿಗೂ ನೀವು ಹೇಳದಂಗೇನೆ ಈ ನಾಟಿ ಗೊಬ್ಬರ ಹಾಕೋದು ಅಷ್ಟೇ ವ್ಯತ್ಯಾಸ, ಏನು ಅಂತದ್ ಏನಿಲ್ಲ, ಅಲ್ಲಿ ಏನ್ ವ್ಯತ್ಯಾಸ ಬರೋದಿಲ್ಲ. ನಾನು ಹೇಳಿದ್ರೆ ಸಾವಯವ ಕೃಷಿ ಅಂದ್ರೆ ಈಗ ಹಸಿರೆಲೆ ಗೊಬ್ಬರಗಳು ತರಬಹುದು, ಅಥವಾ ನಾವು ಸಗಣಿ ಗೊಬ್ಬರದ ಬಳಕೆ ಬರಬಹುದು, ಮತ್ತೆ ಸಾವಿ ಇರತಕ್ಕಂಥ ಸೂಕ್ಷ್ಮ ಜೀವಿಗಳನ್ನ ಬಳಕೆ ತರಬಹುದು, ಮತ್ತೆ ಎರೆಬೆಳೆಗಳನ್ನ ಕೃಷಿಯಾಗಿ ಬಳಸ್ಕೋಬಹುದು. ಇಲ್ಲಿ ನಾನು ಅಂದ್ರೆ ಸಹಜವಾಗಿ ಪ್ರಕೃತಿಗೆ ತೊಂದರೆ ಆಗದಿರ್ತಕ್ಕಂತ ಸೂಕ್ಷ್ಮ ಜೀವಿಗಳನ್ನ ತಂದು ಇಲ್ಲಿ ಬಳಸಲಿಕ್ಕೆ ಅನುಕೂಲತೆ ಇತ್ತು ಸಾವಯವದಲ್ಲಿ. ಆದ್ರೆ ಸ್ವಲ್ಪ ಬದಲಾವಣೆ ಬಂತು. ಆ ಬದಲಾವಣೆ ಅಂದ್ರೆ ಅವಶ್ಯಕತೆ ಇತ್ತು ಕೂಡ ಅದು, ಯಾಕಂದ್ರೆ ನಿಮ್ಗೆ ನೋಡ್ತಿರ್ಬೇಕು ನೀವು ಬಹಳಷ್ಟು ಜನ ಹಿಂದೆ ಸಹಜ ಕೃಷಿ ಮಾಡಿದ್ರಿಂದಾನೆ ಪೋಷಕಾಂಶ ಕೊರತೆ ದೃಷ್ಟಿಯಿಂದ ನೀಗಿಸುವುದಕ್ಕೆ ಇವೆಲ್ಲ ಕಾರ್ಯಕ್ರಮ, ಯಾಕಂದ್ರೆ ಸರಿ ದೂಗಿಸಬೇಕಲ್ಲ ಪೋಷಕಾಂಶಗಳ ದೃಷ್ಟಿಯಿಂದ. ನಂತರ ನಿಮ್ಗೆ ನೋಡ್ತಾ ಆಗ್ತಾ ಬರ್ತಾ ಬರ್ತಾ ಸಾವಯವ ಕೃಷಿ ಸ್ವಲ್ಪ ಬದಲಾವಣೆ, ಯಾಕಂದ್ರೆ ಸಾವಯವ ಕೃಷಿದೊಳಗ ಇಳುವರಿ ಕೂಡ ಹೇಳ್ಕೊಳ್ಳಂತ ಗುಣಮಟ್ಟ ಸುಧಾರಿಸಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಂತವಾಗಿ ನಿಧಾನವಾಗಿ ಬೇಕಾದಷ್ಟು ಪ್ರಮಾಣಕ್ಕೆ ಉತ್ಪಾದನೆ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ಅದು ನಂತರ ಹೊರಟು ಈ ಸಾವಯವ ಕೃಷಿ ಹೊರಟು ನಂತರ ಏನಾಯ್ತು ಅಂತಂದ್ರೆ ಆಧುನಿಕ ರಾಸಾಯನಿಕ ಗೊಬ್ಬರ ಹರಿಕರ್ ಏನ್ ನಾನು ಹೇಳಿದ ಹಸಿರಿಕ್ರಂತ ಅಂತ ಆ ಸಂದರ್ಭದಲ್ಲಿ ರಾಸಾಯನಿಕ ಗೊಬ್ಬರ ಬಳಕೆ ಶುರುವಾಯ್ತು. ಆ ಹೆಚ್ಚು ಕಡಿಮೆ 65-66ರಲ್ಲಿ ಶುರುವಾಗಿರ್ತಕ್ಕಂಥ ಹಸಿರಿಕ್ರಾಂತಿ ಅಂದ್ರೆ ರಾಸಾಯನಿಕ ಗೊಬ್ಬರ ಬಳಕೆ ಪ್ರಾರಂಭ ಆಯ್ತು. ಆಗ್ಲೂ ವಿಜ್ಞಾನಿಗಳು ಹೇಳಿರ್ತಕ್ಕಂಥ ಸಮಯ ಇತ್ತು, ಬಟ್ ರೈತರು ಏನ್ ಹೇಳಿದ್ರೆ ರಾಸಾಯನಿಕ ಗೊಬ್ಬರಗಳು ಬಳಸಿ ಬಟ್ ಅದಕ್ಕಿಂತ ಮುಂಚಿತವಾಗಿ ಸಗಣಿ ಗೊಬ್ಬರ ಯಾವ್ದೇ ಕಡೆ ಬಿಡಬೇಡಿ ಅದ್ರ ಜೊತೆಗೆ ಇದನ್ನ ಬಳಸಿ ಅಂತ. ಒಳ್ಳೆ ಕೆಲಸ ಅದು. ಇಲ್ಲೇನಾಯ್ತು ರೈತರಿಗೆ ಸಾವಯವ ಗೊಬ್ಬರ ತಂದು ಒದಿಸೋದು ಕಷ್ಟ ಆಗಿ ಶುರುವಾಗಿ, ದನಗಳ ಸಂಖ್ಯೆ ಕಡಿಮೆ ಆಗಿ ಶುರುವಾಗಿ, ಅದನ್ನ ಸಿಗ್ತಕ್ಕಂಥ ಸಾವಯವ ಉತ್ಪನ್ನ ಕಡಿಮೆ ಆದ ತಕ್ಷಣ ಏನ್ ಮಾಡಿದ್ರು, ಯಾವ್ದಕ್ಕೆ ರೆಸ್ಪಾನ್ಸ್ ಯಾವಾಗ ರಾಸಾಯನಿಕ ಗೊಬ್ಬರ ತಂದು ಹಾಕದ್ ಈಜಿ ತಂದು ಏಕದ ಈಜಿ ಹಾಕಿದ್ರಿಂದ ಏನ್ ಮಾಡ್ತಿ ಜನ ಇದಕ್ಕೆ ಜಾಸ್ತಿ. ನಾಟಿ ಗೊಬ್ಬರ ತರ್ಬೇಕಾದ್ರೆ ನಮ್ ಏನೋ ತಿಪ್ಪೆ ಗುಂಡಿ ಒಂದ್ ಅಷ್ಟು ಇಟ್ಕೊಂಡಿರ್ತಿದ್ವು ನಾವು, ಅದು ಮುಗ್ದೋಗ್ಬಿಡೋದು. ಇಡೀ ನಮ್ದು 5 ಎಕರೆ ಜಮೀನಿಗೆ ಹಾಕಕ್ ಆಯ್ತಿರ್ಲಿಲ್ಲ. ಆಗ ಅಕ್ಕಪಕ್ಕದ ಊರ್ಗ ಹೋಗ್ಬಿಟ್ಟು ಗಾಡಿ ಕಟ್ಕೋಗಿ ತುಂಬ್ಕೋಬತ್ತಿದ್ದು ಏನವ, ಅದು ಸಾಹಸ, ಅದು ಕಷ್ಟ ಅಲ್ವಾ. ಇದು ಅಂದ್ರೆ ನಮ್ ಪಂಪನಗೌಡರು ಹೇಳ್ತಿರುವಂಗೆ ತಂದು ಹಾಕ್ಬಿಡ್ಬೋದಲ್ಲ, ಉಳಿಸ್ಬಿಡ್ಬೋದಲ್ಲ. ನೀನೇ ಒಂದು ಉದಾಹರಣೆ, ಹಸು ಸಾಕಕ್ ಆಗಲ್ಲ ಅಂತ್ಯ, ಎತ್ತಿನ ಗಾಡಿ ಕೊಟ್ಬಿಟ್ಟು ಟ್ರ್ಯಾಕ್ಟರ್ ತಗೊಂಡಿದ್ಯಾ, ನಿನ್ ಎಲ್ಲಿಂದ ನಿಂಗೆ ಅಟ್ಟಿ ಗೊಬ್ಬರ ಬರ್ಬೇಕು ಹೇಳು. ಏನೋ ಕಮಲಕ್ಕ, ಈಗ ರಾಜಣ್ಣನೇ ಸಾಕ್ಷಿ, ನಾನು ಹೇಳ್ತೀನಿ ಕೇಳು. ಈಗ ಅವ್ರೇನ್ ಹೇಳಿದ್ರು, ಮೊದಲು ನಾಟಿ ಗೊಬ್ಬರ ಹಾಕಿ ಆಮೇಲೆ ರಾಸಾಯನಿಕ ಗೊಬ್ಬರ ಹಾಕಿ ಅಂತ ಅದಕ್ಕೂ ಶಿಫಾರ್ಸ್ ಮಾಡಿದಷ್ಟು ಹಾಕಿದ್ರು. ಈಗ ರಾಜಣ್ಣ ಯಾರಪ್ಪ ನಿಂಗಣ್ಣ ಹಂಗೆ ಮಾಡಿದ್ನಲ್ಲ, ಅದ್ ಯಾವನ ಪಕ್ಕದ ಜಮೀನವನು ಒಂದ್ ಮೂಟೆ ಹಾಕಿ ಹಿಂಗ್ ಬೆಳೆದವನೆ, ನಾನು ಅವನಿಗೆ ತೋರಿಸ್ತೀನಿ ನೋಡು ಅನ್ಕೊಂಡು 1.5 ಮೂಟೆ 2 ಮೂಟೆ ಹಾಕ್ತೀನಿ. ಈ ಕೇಳು, ಅದನ್ನು ಹೇಳುವ ಯಾಕೆ ಮಾಡಿದ್ರು ಅಂತ. ಇಲ್ಲ, ಅವ್ರು ಹೇಳೋದ್ರಲ್ಲಿ ಏನ್ ಗೊತ್ತಾಯ್ತು ಅಂದ್ರೆ, ಸಾವಯವ ಕೃಷಿ ಅಂದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ನಾವು ಮಾಡ್ಕೊಂಡಿರೋ ಸಹಜ ಕೃಷಿನೇ ಸಾವಯವ ಕೃಷಿ. ಅಲ್ಲಿ ಸ್ಪರ್ಧೆ ಆಗೋಯ್ತು ಗೌಡ್ರೆ, ಸ್ಪರ್ಧೆ ಆಗೋಯ್ತು, ಪಕ್ಕದವನ್ ಹಿಂಗ್ ಹಾಕಿದಾನೆ. ಈಗ ಮಾಡ್ತಕ್ಕಂಥದ್ದು ಏನ್ ಹೇಳ್ತಾ ಇದ್ರಲ್ಲ, ಅದು ವಾಸ್ತವವಾಗಿ ನಡೀತಾ ಇದೆ. ನಿಜ ನಿಜ ನಿಜ ನಿಜ ನೋಡವ, ನಮ್ಮಳ್ಳಿಲೇ ತಕವ ನೀನು, ನಮ್ಗೆಲ್ಲ ಕಷ್ಟ ಇಲ್ಲದೆ ಆಗ್ಬಿಡ್ಬೇಕು, ಬಂಡವಾಳ ಹೆಚ್ಚಿಗೆ ಬಂದ್ಬಿಡ್ಬೇಕು ನಮ್ಗೆಲ್ಲರಿಗೂ. ಅದೇ ಆಸೆ ಏನ್ ಮಾಡೋದು ನಿಜ. ಇಲ್ಲಿ ನನಗೆ ರೈತರಿಗೆ ವೈಜ್ಞಾನಿಕವಾಗಿ ಒಂದು ಮಾಹಿತಿ ಕೊಡಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಯಾಕಂದ್ರೆ ಅವ ಒಂದ್ ಚೀಲ ಹಾಕಿದಾನ, 1.5 ಚೀಲ ಹಾಕಿ ಉತ್ಪಾದನೆ ಮಾಡ್ತಕ್ಕಂತ ನಿಯಮ ಅಲ್ಲ. ರೈತರು ಮೊದಲು ಯಾವುದೇ ಬೆಳೆ ಬೆಳಕೋಬೇಕಾದ ವೈಜ್ಞಾನಿಕವಾಗಿ ತಿಳ್ಕೊಬೇಕಾಗಿದ್ದ ಏನಂದ್ರೆ, ನಮ್ಮ ಮಣ್ಣಲ್ಲಿ ಏನ್ ಪೋಷಕಾಂಶಗಳು ಇದಾವೆ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು. ಅದರ ಆಧಾರದ ವೈಜ್ಞಾನಿಕ ಆಧಾರದ ಮೇಲೆ ಗೊಬ್ಬರಗಳನ್ನ ಬಳಕೆ ಮಾಡಬೇಕು. ಏನು ಕೊರತೆ ಇದೆ, ಯಾವ ಪೋಷಕಾಂಶಗಳ ಕೊರತೆ ಮಣ್ಣಲ್ಲಿ ಇದೆ ಅದನ್ನ ಸರಿದೂಗಿಸ್ಲಿಕ್ಕೆ ಅಂದ್ರೆ ಖರ್ಚು ಕಡಿಮೆ ಆಗ್ತದೆ. ಪರೀಕ್ಷೆ ಆಧಾರ ಮಾಡ್ಲಿಕ್ಕೆ ಈ ಬಹಳಷ್ಟು ಜನ ಯಾರು ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ತಿಲ್ಲ ಸಂದರ್ಭದಲ್ಲಿ. ಯಾವುದೇ ಬೆಳೆ ಬೆಳೀರಿ, ಎಷ್ಟು ಜನ ಅಪ್ಪ ಮಾಡಿಸಿದ್ರು ನಮ್ಮೂರ್ಲಿ. ನೀ ಮಾಡಿಸಿಲ್ಲ ಸುಬ್ಬಣ್ಣ ಹೇಳಲಿಲ್ವಾ, ಮಾಡಿಸಿದ್ನಲ್ಲಪ್ಪ ಇದ್ಯಾಕಪ್ಪ ಅವತ್ ಪೇಪರ್ ತಗೊಂಡ್ಬಂದಿರ್ಲಿಲ್ಲ. ಬಟ್ ಆ ಮಣ್ಣು ಪರೀಕ್ಷೆ ಎಲ್ಲಿ ಯಾವ ಹಂತದಲ್ಲಿ ಮಾಡ್ತಾ ಇದಾರೆ ಅನ್ನೋದು ಅದು ಸ್ವಂತಿಕೆಯಿಂದ ಬರಬೇಕ್ರಿ. ಈಗ ಏನಾಗ್ತದೆ, ಈಗ ಕೂಡ ಕೆಲವು ರೈತರು ಮಾಡಿಸ್ತಾ ಇದಾರೆ. ಎಲ್ಲಿ ಮಾಡಿಸ್ತಾ ಇದಾರೆ? ಸಬ್ಸಿಡಿಗೆ ಬೇಕು ಅಂತಕ್ಕಂತ ಒಂದು ನಿಯಮ ಐತೆ, ಮಣ್ಣು ಪರೀಕ್ಷೆ ಒಂದು ಆಧಾರ್ ಕಾರ್ಡ್ ಬೇಕು ಅಂತ. ಅದಿದ್ರೆ ನಿಮಗೆ ಸಬ್ಸಿಡಿಗೆ ರೈತರುಗಳಿಗೆ ಸ್ಯಾಂಕ್ಷನ್ ಆಗುತ್ತೆ. ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಒಂದು ಆಧಾರ ಕೊಟ್ಟು ಅದರ ಮೇಲೆ ನಿಮಗೆ ಏನು ವೈಜ್ಞಾನಿಕವಾಗಿ ಮಾಹಿತಿ ಕೊಡ್ತೀವಿ, ಆ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಸಬ್ಸಿಡಿ ಕ್ಲಿಯರ್ ಆಗುತ್ತೆ. ಬಟ್ ಎಲ್ಲರೂ ಬರ್ತಕ್ಕಂಥವ್ರು ಸಬ್ಸಿಡಿಗೆ ಕ್ಲಿಯರ್ ಆಗಿ ಜಾಸ್ತಿ ಒತ್ತು ಕೊಡ್ತಾರೆ, ವಿನಃ ಸ್ವಂತಕ್ಕ ತಾವೇ ಆಸಕ್ತಿಯಿಂದ ಬರಬೇಕು, ಅದು ಬದಲಾಗಬೇಕು, ಅದು ಬದಲಾವಣೆ ಬರಬೇಕು ಅಂತ. ಪಂಪನಗೌಡರು ಹೇಳ್ತಿರೋದು ಸತ್ಯಕವ, ನಾನು ಹಂಗೆ ಅನ್ಕೋಬಿಟ್ಟಿದ್ವಿ ಒಂದ್ಸರಿ ಸಬ್ಸಿಡಿ ದುಡ್ಡು ಸಿಗ್ತದೆ ಅಂತ ಹೇಳ್ಬಿಟ್ಟಿದ್ದ ನಮ್ ಬುರಗಳ. ಅದಕ್ಕೆ ಮಾಡಿಸಿದ್ದ ಪರೀಕ್ಷೆ ಮಾಡಿಸಿದ್ದು ಸಬ್ಸಿಡಿ ಸಿಗ್ತದೆ ಅಂತ ದುಡ್ಡು ಬರ್ತದೆ ಅಂತ ನಾನು. ನೋಡಪ್ಪ ಅಲ್ಲ, ಈ ಗುಟ್ಟವನ್ ಬಿಟ್ಟೆ ಕೊಟ್ಟಿರ್ಲಿಲ್ಲ ಅಂತವನ್ನೆಲ್ಲ ಹೇಳಕ್ಕಿಲ್ಲ ಅವನು. ಈಗ ಕಾಸು ಬಂತಿಲ್ಲ ಅವಲಿ ಯಾವ್ದು ಎಲ್ಲಿ ಬಹಳ ಇದಾಯ್ತು ತಡವಾಯ್ತು ಅದು ಅಲ್ಲ ಬಂತ ಆಮೇಲೆ ಅದು ಯಾವ ಲೆಕ್ಕಕ್ಕೆ ಬಿಡಪ್ಪ. ಅದಕ್ಕೆ ನಾನು ಇಲ್ಲಿ ಒಂದು ಹಂತಕ್ಕೆ ರೈತರ ಎಲ್ಲಾ ರೈತರಲ್ಲಿ ಬದಲಾವಣೆ ಹೇಳೋದು ಏನಂದ್ರೆ, ಯಾವುದೇ ಬೆಳೆ ಬೆಳೀರಿ, ಬೆಳೆ ಬೆಳೆದಕ್ಕಿಂತ ಮುಂಚಿತವಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ರಿ. ಈಗ ಮಾಡಿಸ್ಕೊಳ್ಬೇಕು ಅನ್ನೋದ್ರೆ ಸ್ವಲ್ಪ ಬದಲಾವಣೆ ತಿಳ್ಕೊಳ್ರಿ, ಸೂಕ್ಷ್ಮವಾಗಿ ತಿಳ್ಕೊಳ್ರೆ ಸಾಕು. ಯಾಕಂದ್ರೆ ಏನ್ ಮಾಡಬಹುದು ಅಂತ, ಯಾವ್ದೇ ರೈತರಿಗೆ ಒಂದ್ ಎಕರನೋ ಎರಡ್ ಎಕರನೋ ಒಂದು ಜಮೀನು ಉದಾಹರಣೆಗೆ ನಿಮ್ಗೆ ಒಂದ್ ಎಕರನೋ ಎರಡ್ ಎಕರೆ ಒಂದ್ ಐದ್ ಎಕರೆ ಒಂದ್ ಬೌಂಡ್ರಿ ಅಂತ ಇರ್ತದೆ ಜಮೀನಿಗೆ, ರೈತರದ ಒಂದು ಬೌಂಡ್ರಿ ಇರ್ತದೆ. ರೈತರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ತಮ್ಮಲ್ಲಿ ಜಮೀನಲ್ಲಿ ಇರ್ತಕ್ಕಂಥ ಮಣ್ಣು ಒಂದ್ ಎಕರಲ್ಲಿ ಅಥವಾ ಎರಡ್ ಎಕರಲ್ಲಿ ಎರಡ್ ತರದ ಮಣ್ಣಿದೆ, ಒಂದ್ ತರ ಮಣ್ಣಿದೆ ಅಂತ ರೈತರಿಗೆ ಗೊತ್ತಿರ್ತದೆ. ರೈತರು ನೋಡಿದ ತಕ್ಷಣ ಇದು ಕೆಂಪ್ ಮಣ್ಣಿದೆಯಾ ಅಥವಾ ಗೋಡ್ ಮಣ್ಣಿದೆಯಾ ಕಪ್ಪು ಮಣ್ಣಿದೆಯಾ ಅಂತ. ಐದ್ ಎಕರೆ ಜಮೀನಿನಲ್ಲಿ ಒಂದೇ ತರ ಮಣ್ಣಿತ್ತಂದ್ರೆ ಏನ್ ಮಾಡಿ, ಜಮೀನು ಕಟಾವ್ ಆದ್ಮೇಲೆ ಜಮೀನ್ ಯಾವುದೇ ಒಂದು ಬೆಳೆ ಕಟಾವ್ ಆದ್ಮೇಲೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಮಣ್ಣೆಲ್ಲ ತೆಗೆದಾಕ್ಬಿಡ್ಬೇಕು. ಮೇಲ್ಪದ್ರಲ್ಲಿ ಇರ್ತಕ್ಕಂಥ ಮಣ್ಣು ಏನಿರ್ತದೆ ಅದು ಫಲವತ್ತಾದಂತ ಮಣ್ಣು, ನಿಜ ಫಲವತ್ತಾದ ಮಣ್ಣು ಎಲ್ಲಾನು ಡಿಸೈಡ್ ಮಾಡೋಕ್ಕಾಗಲ್ಲ. ಇದು ಮಣ್ಣು ಪರೀಕ್ಷೆಗೆ, ನಿಮ್ಮ ಮಣ್ಣು ಪರೀಕ್ಷೆಗೆ ನಾವು ಹೇಳ್ತೀವಿ ಎರಡಡಿ ಹಾಳ ನಾಟ್ ಓಪನ್ ಮಾಡಬೇಕು. ಬಹಳ ಅಂದ್ರೆ ಮೇಲಿರ್ತಕ್ಕಂಥ ಮಣ್ಣೆಲ್ಲ ತೆಗೆದು ಎರಡಡಿ ನಾಳ ಅಂದ್ರೆ ಜಮೀನು ಮಧ್ಯಭಾಗದಲ್ಲೇ ಮಾಡ್ಬೇಕು ನೀವು, ಜಮೀನು ಕಡೆ ಭಾಗದಲ್ಲಿ ಮಾಡಬಾರ್ದು. ಅದು ಬಹಳ ಮುಖ್ಯ, ಯಾಕಂದ್ರೆ ಕಡೆ ಭಾಗದಲ್ಲಿ ನೀವು ಮಾಡಿದ್ರೆ ಫಲವತ್ತತೆ ಜಾಸ್ತಿ ಇರ್ತಲ್ಲ, ಅಥವಾ ನೀರಿಂದ ಒಂದ್ ಕಡೆ ತಂದು ಜಮೀನಲ್ಲಿ ಇರ್ತಕ್ಕಂಥ ಮಣ್ಣು ಮೇಲೆ ಒಂದ್ ಕಡೆ ಕೂತ್ಕೊಂಡು ಜಾಸ್ತಿ, ಅಂದ್ರೆ ಮಧ್ಯದಾಗಿರ್ತಕ್ಕಂಥ ಜಮೀನಿನಲ್ಲೇ ಮಾಡ್ಬೇಕು ಇದನ್ನ. ಎರಡಡಿ ಹಾಳ ಮೇಲಿರ್ತಕ್ಕಂಥ ಮಣ್ಣು ತೆಗೆದು ಎರಡಡಿ ಹಾಳ ಗುಂಡಿ ಓಪನ್ ಮಾಡ್ರಿ, ಎಲ್ಲ ಅದ್ರಲ್ಲಿ ಬಂದಿರ್ತಕ್ಕಂಥ ಮಣ್ಣೆಲ್ಲ ತೆಗೆದಾಕ್ಬಿಡಿ. ಮಣ್ಣೆಲ್ಲ ತೆಗೆದಾಕಿ ತೆಗೆದಾಕಿದ ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ಎರಡಡಿ ಹಾಳ ಏನ್ ಬರುತ್ತಲ್ಲ ಮೇಲ್ಭಾಗದಿಂದ ಮೇಲಿಂದ ಎರಡಡಿವರೆಗೆ ಮಣ್ಣು ಬಳ್ಕೋಬೇಕು, ಅಂದ್ರೆ ಸೌರ್ಕೋಬೇಕು ಮೇಲಿಂದ ಕೆಳಗೆ, ಅದು ಬಹಳ ಮುಖ್ಯ. ಅಂದ್ರೆ ತೋಡದ ಮೇಲೂ ಕೂಡ ನಾವು ಮೇಲ್ಗಡೆಯಿಂದ ಸೌರ್ಕೋಬೇಕು, ಯಾಕಂದ್ರೆ ನಿಮ್ಮ ಮಣ್ಣು ಸರಿಯಾಗಿ ತಿಳ್ಕೋ. ಆಮೇಲೆ ನೀ ಸುಮ್ನೆ ಅಡಿಯಲ್ಲಿ ಗೋರ್ಕ ಬಂದಿದೆ ಓ ಸರಿ, ನೀನು ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೋತವ್ನಿ ಇನ್ನೊಂದ್ಸರಿ ಕೇಳಿ ಮಾಡ್ಯಾ, ಇನ್ನೊಂದ್ಸಲ ಅಲ್ಲ ನಿಂಗೆ ಮರ್ತೋಯ್ತದಲ್ಲ ಅದಕ್ಕೆ ಕೇಳ್ಸಕ್ಕೆ. ಸರಿ ಸರಿ ಒಳ್ಳೇದಾಯ್ತು. ಅದಕ್ಕೆ ಮೇಲಿಂದ ಎರಡಡಿವರೆಗೆ ಇರ್ತಕ್ಕಂತ ಮಣ್ಣು ಜಮೀನ ರೆಪ್ರೆಸೆಂಟ್ ಮಾಡುತ್ತೆ ಬೆಳೆಗೆ. ಯಾವುದೇ ಉದಾಹರಣೆಗೆ ಬೆಳಿಬೇಕಾದ್ರೆ ಇದೇ ತರ ನೀವು, ನಾವು ಇಲ್ಲ ನಾನು ತೋಟಗಾರಿಕೆ ಬೆಳೆಗಳು ಬೆಳಿತೀನಿ ಸರ್, ತೆಂಗು ಬೆಳಿತೀನಿ, ಅಡಿಕೆ ಬೆಳಿತೀನಿ, ಅಂತವ್ರ ಮಾಡಿದ್ರೆ ಒಂಬತ್ತರಿಂದ ಹತ್ತಡಿವರೆಗೆ ಹೋಗ್ಬೇಕಾಗುತ್ತೆ. ನಿಮ್ಗೆ ಇದು ಬಹಳ ಗೊತ್ತಿರ್ಬೇಕು, ಯಾವ ಜಾತಿ ನಾನು ಗಿಡಗಳನ್ನ ಹಾಕ್ತೀನಿ ಅನ್ನೋದು ಬಹಳ ಮುಖ್ಯ. ಕೃಷಿ ಬೆಳೆ ಬೆಳೆದ್ರೆ ಎರಡಡಿ ಸಾಕು ಸರ್ವೇ ಸಾಮಾನ್ಯ. ಅಂದ್ರೆ ಈಗ ಯಾವ್ದೇ ಬೆಳೆದ್ರು ಬೇರ್ ಎಷ್ಟು ಆಳಕ್ಕೆ ಆಧಾರದ ಮೇಲೆ ಡಿಸೈಡ್ ಆಗಿದೆ. ಯಾಕೆ ನಿಮಗೆ ಇದನ್ನ ನಾನು ಹೇಳ್ತೀನಿ ಅಂದ್ರೆ, ರೈತರು ಕೆಲವು ಗೊತ್ತಿರ್ಬೇಕು, ಕೆಲವು ಕಡೆ ಮೊನ್ನೆ ನಾನೀಗ ಹೋದಾಗ ಅರವೇಲಿ ಒಂದು ನಾಲ್ಕೈದು ಎಕರೆ ತೆಂಗು ಬೆಳೆದಿದ್ದ ಒಬ್ಬ ರೈತ, ಅವ ಬೆಳೆದು ನಾಲ್ಕೈದು ವರ್ಷ ಆದ್ಮೇಲೆ ಯಾವುದೇ ಕಾರಣಕ್ಕೆ ಗಿಡ ಬೆಳವಣಿಗೆ ನಿಂತ್ಕೊಂಡ್ ಬಿಟ್ಟಿತ್ತು. ಬೆಳವಣಿಗೆ ನಿಂತ ನಾವು ಬಂದ್ ಸಂಪರ್ಕ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದ್ ಸಂಪರ್ಕ ಕೇಳಿದಾಗ ಏನ್ ಸರ್ ಸಮಸ್ಯೆ ನಾಲ್ಕೈದು ವರ್ಷದಿಂದ ಇದಾಗಿದೆ ಅಂತ ಕೇಳಿದಾಗ ನಾವು ಹೇಳ್ತಕ್ಕಂಥ ಏನು ಅಂತಂದ್ರೆ, ಅವಾಗ ನಾವೊಂದೇ ಮಾತಾಡಿದ್ರೆ ನಿಮ್ಮ ಮಣ್ಣು ಹಗದ ನೋಡಿ, ಒಂದು ಹತ್ತಡಿವರೆಗೆ ಹಗದ ನೋಡಿ, ಅವ್ನ ಮುದ್ದೆ ಮೂರಿಂದ ನಾಲ್ಕಡಿ ಅಗದ ಮೇಲೆ ಕಂಪ್ಲೀಟ್ ಆಗಿ ಒಂದು ಕಲ್ಲಿನ ಪದರ್ ಸಿಗ್ತಾ ಇತ್ತು. ಅದನ್ನ ಅವಾಗ ಅಬ್ಸರ್ವ್ ಮಾಡಿಲ್ಲ ಆ ಟೈಮ್ನಲ್ಲಿ ಅವ್ನು, ಆಳಕ್ಕೆ ಅಷ್ಟ ಮಣ್ಣಿನ ಪದರು ಬೇರು ಹಾಳಕ್ಕೆ ಇಳಿತಾ ಇಲ್ಲ. ವೈಜ್ಞಾನಿಕವಾಗಿ ನೋಡಬೇಕು ಅಂತ ಸಾಹೇಬರು ಹೇಳ್ತಿರೋದು ಏನು ಅಂದ್ರೆ, ಇದು ವೈಜ್ಞಾನಿಕವಾಗಿ ಬೆಳೆಯೋ ರೀತಿ ಅಂತ ತಿಳ್ಕೊಬೇಕು. ವೈಜ್ಞಾನಿಕವಾದ ಸುಮ್ಮನೆ ಅದೇನಾವ ಅಡಕೆ ಅಮ್ಮ ಸಸಿ ಹಾಕ್ಬಿಟ್ಟು ಬಂದಿವ್ನಿ ಸುಮ್ಮನೆ ಹಾಕ್ಬಿಟ್ಟು ಬಂದ್ ಏನಾಗ್ಬೇಕು ಸುಬ್ಬಣ್ಣ, ನೀವ್ ಈ ಪಾಟಿ ಏನೋ ತಿಳ್ಕೊಂಡಿರೋರ್ ಕಂಡಂಗ್ ಮಾತಾಡ್ತಾನಲ್ಲ, ಅವತ್ ನಿಮ್ ಮಣ್ಣು ಪರೀಕ್ಷೆ ಮಾಡ್ಸಕ್ ಹೋದಾಗ ಏ ಡಬ ಡಬ ದಬ ಅಂತ ಒಂದ್ ಡಬ್ಬಿಗೆ ತುಂಬಕೊಂಡು ಓಡ್ತಾ ಕೂತಾನೆ. ಅಲ್ಲ ಏ ಹಂಗಲ್ಲ ತುಂಬೋದು ಈಗ ನಮ್ಗೆ ಗೊತ್ತಿತ್ತವ. ಈಗ ಪಂಪನಗೌಡರು ಹೇಳ್ತಿರೋದ್ರಿಂದ ಇವೆಲ್ಲ ನಮ್ಗೆ ವೈಜ್ಞಾನಿಕವಾಗಿ ಗೊತ್ತಾಯ್ತಿರೋದು. ನಾವ್ ಏನೋ ಒಂದ್ ಇದ್ರಲ್ಲಿ ಮಾಡ್ಕೊಬಿಡ್ತೀವಿ, ನಮ್ ಪೂರ್ವಿಕರು ನಮ್ಮ ಅಪ್ಪಾಗ ಮಾಡ್ತಿದ್ದ, ನಮ್ ತಾತಾಗ್ ಮಾಡ್ತಿದ್ದ. ಅಲ್ಲ ರಾಜಣ್ಣ ಅಲ್ಲಿಂದ ನಡ್ಕ ಬಂದಿರೋದು ಹೇಳ್ತಿದ್ದು ಪಂಪನಗೌಡರ ಕೇಳ್ಕೊಂಡ್ ಬಂದ ಹೇಳ್ತಿದ್ದು ಸುಬ್ಬಣ್ಣ ಕೇಳ. ಈಗ ಅವರೇ ಬಂದವ್ರೆ ಅವ ಅದ್ ಹೋಗಿ ತಿಂಡಿಗೋಸಿ ವ್ಯವಸ್ಥೆ ಮಾಡವು ಕೇಳ್ಕೊಳ್ಳಿ ಇರೋ ಅವಳುವೆ. ಇದಕ್ಕೆ ನಾನಾಗ್ಲೇ ಹೇಳಿದೆ, ಎರಡು ಅಡಿ ಹಾಳ ತೋಡಿ ಒಂದು ಗುಂಡಿ ಅಂತ ಏನ್ ಮಾಡ್ತೀರಿ ಅಂತಂದ್ರೆ ಒಂದ್ ಕೆಜಿ ಅಷ್ಟು ಮಣ್ಣು ತೆಗಿಬೇಕು ಅಂತಕ್ಕಂಥ. ಅದೇ ತರ ನಾಲ್ಕು ಜಾಗದಲ್ಲಿ ತೆಗಿಬೇಕಾಗತ್ತೆ, ನಿಮ್ಮ ಜಮೀನಿನ ನಾಲ್ಕು ಭಾಗ ತೆಗರಿ, ಪ್ರತಿಯೊಂದು ಗುಂಡಿಯಿಂದ ಒಂದೊಂದು ಕೆಜಿ ಮಣ್ಣು. ನಾಲ್ಕು ಜಾಗ ಅಂದ್ರೆ ಉತ್ತರ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅದೇ ತರನು ಕೂಡ ನಾಲ್ಕು ದಿಕ್ಕುಗಳಲ್ಲೂ ತೆಗೆದುಕೊಳ್ಳಿ. ಏನು ಈಶಾನ್ಯ ವಾಯುವೆ ನೈಋತ್ಯ ಆಗ್ನೇಯ, ಸಮಸ್ಯೆ ಏನು ಅಂತಂದ್ರೆ ನಿಮ್ಮ ಜಮೀನು ಎಷ್ಟು ಎಕರೆ ಇದೆ, ಒಂದ್ ಎಕರೆ ಇದೆ ಅದ್ರ, ನಾನು ಹೇಳಿದೆ ಎರಡ್ ತರ ಮಣ್ಣಿದ್ರೆ ಎರಡು ಬೇರೆ ನಾಲ್ಕು ಸ್ಯಾಂಪಲ್ ತೆಗಬೇಕಾಗತ್ತೆ ನಾಲ್ಕು ಜಾಗದಲ್ಲಿ, ಅದ್ರ ಒಂದೇ ತರ ಐದು ಎಕರೆಯಲ್ಲಿ ಒಂದೇ ತರ ಇದ್ರೆ ನಾಲ್ಕು ಕಡೆ ಸಾಲ್ಕ್ ಅಂತ. ಅದನ್ನೇನ್ ಮಾಡಿ ಒಂದೊಂದು ಗುಂಡಿಯಿಂದ ಒಂದೊಂದು ಕೆಜಿ ಮಣ್ಣನ್ನ, ನಾಲ್ಕು ಕೆಜಿ ಸಿಗತ್ತೆ ನಿಮ್ಗೆ ಒಂದೊಂದು ಗುಂಡಿಯಿಂದ, ನಾಲ್ಕು ಗುರ್ತಕ್ಕಂತ ಮಣ್ಣನ್ನ ತೆಗೆದು ಓಸ್ ಒಂದ್ ಕಡೆ ತಂದು ಗುಡಿ ಹಾಕೋದು, ಒಂದ್ ಕಡೆ ತಂದು ಹಾಕ್ಬೇಕಂದ್ರೆ ಮಿಶ್ರಣ, ನಾಲ್ಕು ಕೆಜಿನ ತಂದು ಒಂದ್ ಕಡೆ ಹಾಕಿ ನಾಲ್ಕು ಕೆಜಿನ ಮಿಶ್ರಣ ಮಾಡ್ಬೇಕು ನೀವು. ಎಲ್ಲಾನು ಮಿಶ್ರಣ ಮಾಡ್ಬಿಡತ್ ತಂದು, ಅದೇನ್ ಸಪರೇಟ್ ಆಗಿ ಸಪರೇಟ್ ಆಗಿ ಇಡೋಂಗಿಲ್ಲ, ಎಲ್ಲಾನು ಮಿಕ್ಸ್ ಮಾಡ್ಬಿಡಿ ತಂದು, ಅದನ್ನ ನಾಲ್ಕು ಭಾಗ ಮಾಡ್ಬೇಕು, ಅದನ್ನ ಮಾಡಿದ್ಮೇಲೆ ನಾಲ್ಕು ಭಾಗ ಒಂದು ಎರಡು ಮೂರು ನಾಲ್ಕು ಅಂತ. ಸರಿ ಸ್ವಾಮಿ, ಅವಾಗ ಏನ್ ಮಾಡಿ ಒಂದು ಎರಡು ಮೂರು ನಾಲ್ಕು ಅಂತ ಮಾಡಿದ್ರೆ, ಒಂದು ಎರಡು ಮೂರು ನಾಲ್ಕು ಅಂತ ಮೂರು ಒಂದು ಭಾಗ, ಮೂರು ನಂಬರ್ ಮತ್ತು ಒಂದು ನಂಬರ್ ಇರ್ತಕ್ಕಂತ ಭಾಗ ಅಂದ್ರೆ ಎರಡು ಕೆಜಿ ಮಣ್ಣನ್ನು ಹೊರಗೆ ತೆಗಿಬೇಕು, ಅದರಲ್ಲಿ ಸ್ಕಿಲ್ ಅನ್ನೋದು. ಈಗ ನಿಮಗೆ ಎರಡು ಕೆಜಿ ತೆಗೆದ್ರೆ ನಾಲ್ಕು ಕೆಜಿ ಎಷ್ಟು ಉಳಿತು, ಎರಡು ಕೆಜಿ, ಆ ಎರಡು ಕೆಜಿನ ಮತ್ತೆ ಮಿಶ್ರಣ ಮಾಡ್ರಿ, ಮತ್ತೆ ಅದನ್ನ ನಾಲ್ಕು ಭಾಗ ಮಾಡಿ, ಹೋದ ಸಲ ಒಂದು ಮೂರು ತೆಗೆದ್ರಲ್ಲ, ಈ ಸಲ ಎರಡು ನಾಲ್ಕು ಭಾಗ ಹಿಂಗ್ ತೆಗಿರಿ, ಅಂದ್ರೆ ಎರಡು ಕೆಜಿಲಿ ಒಂದ್ ಕೆಜಿ ಉಳಿತು. ಆ ಒಂದ್ ಕೆಜಿನ ನಮಗ ಕೃಷಿ ವಿಜ್ಞಾನ ಕೇಂದ್ರಕ್ಕ ಅಥವಾ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ, ಕೃಷಿ ಇಲಾಖೆಯೊಳಗೆ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ತಂದು ಕೊಟ್ರೆ ನಿಮಗೆ ಸಮ ವೈಜ್ಞಾನಿಕವಾಗಿ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶ ಸಾರಜನಕ ರಂಜಕ ಪೊಟಾಸ್ ಆಗಿರ್ಬೋದು, ಜೊತೆಲಿ ಪಿಎಚ್ ರಸಸಾರ ಇರ್ಬೋದು ಅಥವಾ ಲಘು ಪೋಷಕಾಂಶಗಳನ್ನ ಇರ್ಬೋದು, ಇವುಗಳನ್ನೆಲ್ಲ ಪರೀಕ್ಷೆ ಮಾಡ್ಕೊಂಡ್ಬಿಟ್ಟು ವೈಜ್ಞಾನಿಕವಾಗಿ ಏನ್ ಬೇಕು, ಏನ್ ಎಷ್ಟೆಲ್ಲ ಇದೆ ಪ್ರಮಾಣದಲ್ಲಿ ಇದೆ, ಅದು ಯಾವ ಬೆಳೆಗೆ ಸೂಕ್ತ ಆಗುತ್ತೆ, ಮುಂದೆ ಸೂಕ್ತವಾಗಿರುತ್ತೆ ಬೆಳೆಗಳನ್ನ ನಿರ್ಧಾರ ಮಾಡಿ ಹೇಳ್ತಾರೆ, ಯಾವ್ದನ್ನ ಮುಂದೆ ನೀವು ಬೆಳಿಬೇಕು, ಯಾವ್ ಬಿಡಬೇಕು, ಯಾವ ಬೆಳೆನು ಸೂಕ್ತ ಆಗುತ್ತೆ ಅದಕ್ಕೆ, ಪ್ಲಸ್ ಯಾವ ಜಮೀನಿಗೆ ಏನ್ ಕೊರತೆ ಇದೆ, ಈ ಕೊರತೆ ಯಾವ ರೀತಿ ನೀಗಿಸಬೇಕು ಅನ್ನೋದು ಅದನ್ನ ಹೇಳ್ತೇವೆ ವೈಜ್ಞಾನಿಕವಾಗಿ, ಏನ್ ತುಂಬಬೇಕು ಇದನ್ನ ಅರ್ಥ ಮಾಡ್ಕೋಬೇಕು. ಇದು ಈಗ ಇನ್ನೊಂದು ಪ್ರಶ್ನೆ ಸಾಹೇಬ್ರೆ, ಈಗ ಮಣ್ಣು ಸಂಗ್ರಹಣೆ ಮಾಡ್ತೀವಲ್ಲ ನಾವು, ಇದು ಯಾವ ಟೈಮ್ಗೆ ತಗೋಬೇಕು? ನಾನಾಗ್ಲೇ ಹೇಳಿದ್ ಅದಕ್ಕೆ ಈಗಾಗಲೇ ಹೇಳಿದೆ, ಕಟಾವ್ ಆದ ನಂತರ ಇದನ್ನ ಮಾಡಿ ಅಂತ, ಯಾವುದೇ ಬೆಳೆ ಕಟಾವ್ ಆದ ನಂತರ ಮಾಡಿ ಅಂತ. ಆಗ್ಲೇ ಹೇಳಿದ್ರೆ ಕಟವಾದ ನಂತರ ಇದನ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಬೆಳೆ ಬೆಳೆಯಕ್ಕಿಂತ ಮುಂಚೆ ಉಚಿತವಾಗಿ ಮಾಡಿ. ಕಮಲವ್ವ ಪಂಪನ್ ಗೌಡ್ರು ಬತ್ತಾರ ನಂಗಿದ್ರೆ ನಾನು ಇನ್ನೂ ಒಂದಷ್ಟು ಕರ್ಕ ಬರುವೆ. ನಾವ್ ಹೇಳ್ತೀವಿ ನೆಕ್ಸ್ಟ್ ಕ್ರಾಂತಿ ಅಂತ ಆಗಬೇಕಾದ್ರೆ ಅದು ಯಾವ ಕ್ರಾಂತಿ ಆಗತ್ತೆ ಅಂತ ಅಂದ್ರೆ, ವೈಜ್ಞಾನಿಕವಾಗಿ ನಾನು ಈಗ ಹೇಳ್ಬೇಕು ಹಸಿರು ಕ್ರಾಂತಿ ಅಂತ ಬಂದ್ರೆ, ಹಸಿರು ಕ್ರಾಂತಿ ನಂತರ ನೀವು ಬಿಳಿ ಕ್ರಾಂತಿ ಅಂತ, ಬಿಳಿ ಕ್ರಾಂತಿ ಅಂತಂದ್ರೆ ಏನು, ಹಾಲಿಂದ ನೆಕ್ಸ್ಟ್ ಎರಡನೇ ಸೆಕೆಂಡ್ ಹಸಿರು ಕ್ರಾಂತಿ ಆಗಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ರಾಂತಿ ಅಂತ ಏನಾಗಬೇಕಾಗಿತ್ತಂದ್ರೆ ಸೂಕ್ಷ್ಮಾಣು ಜೀವಿಗಳೇ ಅದಕ್ಕೆ ಮೂಲಾಧಾರ ಅಂತ, ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳೇ ಮೂಲಾಧಾರ. ನಿಮ್ಮ ಮಣ್ಣಿನ ಫಲವತ್ತತೆ ಮಾಡಬೇಕು ಅಂತ ಸೂಕ್ಷ್ಮಾಣು ಜೀವಿಗಳಿರಬೇಕು. ಈಗ ನಾನು ವೈಜ್ಞಾನಿಕ ನಿಮ್ಗೆ ಒಂದು ಮಾಹಿತಿ ಹೇಳ್ತೀನಿ, ಯಾಕಂದ್ರೆ ಅರಣ್ಯದಾಗಿರ್ತಕ್ಕಂಥ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ. ಇಲ್ಲಿ ಜಮೀನಲ್ಲಿ ಇಷ್ಟೆಲ್ಲ ನಾವು ಗೊಬ್ಬರಗಳು ಹಾಕಿ ಗಿಡಗಳು ಬೆಳೆಸಿದ್ರು ತುಂಬಾ ಚೆನ್ನಾಗಿ ಬರೋದಲ್ಲ, ಕಾರಣ ಏನಿರ್ತದೆ? ಹಾಗಾದ್ರೆ ನಾನು ಪಂಪನ ಗೌಡರು ನೀವು ಏನಾರ ಅನ್ಕೊಳ್ಳಿ, ನಾವು ಜಮೀನ್ ಹೋದಾಗ ನಮ್ಮ ಜಮೀನ್ ಪಕ್ಕದಲ್ಲೇ ಕಾಡು, ಆ ಕಡೆಕ್ಕೆಲ್ಲ ಬರೀ ಕಾಡೆ ಬರ್ತದೆ, ಸುಮ್ಮನ್ ನೋಡೋದು ನಾನು ಕಾಡ ಏನೇ ಹಿಂಗ್ ಬೆಳಕ ನಿಂತದಲ್ಲ, ಒಳ್ಳೆ ಗುಂಪು ಗುಂಪಾಗಿ ಕವ ಪೊದೆ ಪೊದೆಗಳ ತರ ಸೂರ್ಯನ ಕಿರಣವೇ ಬೆಳಕಿಲ್ಲ ಹಂಗ್ ಬೆಳೆದದೆ. ಈಗ ಇವರು ಪ್ರಾರಂಭದಲ್ಲಿ ಸಹಜ ಕೃಷಿ ಅಂದ್ರಲ್ಲ, ನನಗನ್ಸುತ್ತೆ ಈ ಅರಣ್ಯಗಳೆಲ್ಲ ಅವೆಲ್ಲ ಸಹಜ ಕೃಷಿಯಲ್ಲಿ ಇರವೆ. ಏನ್ ಪಂಪನೆ ಗೌಡ್ರೆ, ಅದರಿಂದ ಅಷ್ಟು ಪುಷ್ಟವಾಗಿ ನಿಂತಿರೋದು ಸ್ವಲ್ಪ. ಅದಕ್ಕೆ ವೈಜ್ಞಾನಿಕವಾಗಿ ನಿಮ್ಗೆ ಹಿನ್ನೆಲೆ ಹೇಳ್ತಕ್ಕ ಏನಂದ್ರೆ, ಈಗ ಏನಾಗುತ್ತೆ ಅಂತ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳು, ಉದಾಹರಣೆ ನೋಡಿ, ಈಗ ಅರಣ್ಯದಾಗಿರ್ತಕ್ಕಂಥ ಗಿಡದ ಮೇಲೆ ಎಲೆಗಳಿದಾವೆ, ಎಲೆ ಉದುರಿಸುತ್ತೆ, ಎಲೆ ಉದುರಿಸತಕ್ಕಂತ ಎಲೆ ಮಣ್ಣಿಗೆ ಬೀಳುತ್ತೆ, ಮಣ್ಣೆ ಕಳಿಲಿಕ್ಕೆ ಪ್ರಾರಂಭ ಆಗುತ್ತೆ, ಕಳಿತಂತ ಕಳಿಲಿಕ್ಕೆ ಪ್ರಾರಂಭ ಆಯ್ತು. ಸೂಕ್ಷ್ಮ ಜೀವಿಗಳು ಇದ್ರೆ ಅದು ಕಳಿಲಿಕ್ಕೆ ಪ್ರಾರಂಭ. ನನಗೆ ಕಳಿತೈತಿ ಅಂದ್ಮೇಲೆ ಅಲ್ಲಿರ್ತಕ್ಕಂಥ ವಿನೇಂದಿರ್ತ ಕಳಿಲಿಕ್ಕೆ ಎಲೆಗಳು ಎರೆಹುಳು ಬಿದ್ದಂತ ಎಲೆಗಳನ್ನ ತಿನ್ನೋದಕ್ಕೆ ಅಲ್ಲಿ ಸೂಕ್ಷ್ಮ ಜೀವಿಗಳು ಇದಾವೆ, ಸೂಕ್ಷ್ಮ ಜೀವಿಗಳು ಎರೆಹುಳುಗಳು ಕೂಡ ಇದಾವೆ, ಉತ್ಪತ್ತಿ ಆಯ್ತವೆ. ಎರೆಹುಳುಗಳು ಏನ್ ಮಾಡ್ತವೆ, ಏನ್ ಕಸ ಕಡ್ಡಿ ಅಂದ್ರೆ ಜೀವಂತ ಇರದೇ ಇರತಕ್ಕಂತ ವಸ್ತುಗಳು ತಿಂತವೆ. ಯಾವ ಎರೆಹುಳು ಜೀವಂತ ಇರತಕ್ಕಂತ ವಸ್ತುಗಳು ತಿನ್ನೋದೇ ಇಲ್ಲ, ಅದು ರೈತರಿಗೆ ಮಾಹಿತಿ ಬೇಕು. ಬಹಳಷ್ಟು ಜನ ಪ್ರಶ್ನೆ ಕೇಳ್ತಾರೆ, ಎರೆಹುಳು ಸರ್ ಬೇರೆ ತಿಂದ್ಬಿಡ್ತೇವೆ, ಯಾಕಂದ್ರೆ ಎರೆಹುಳು ತಂತ್ರಜ್ಞಾನ ಒಂದೈತಿ ಇರುನೆಲ್ಲ ಕೃಷಿ ಅಂತ ನಾನು ಹೇಳ್ತಿದ್ದೆ. ಅಂದ್ರೆ ಎರೆಹುಳುಗಳು ನೇರವಾಗಿ ಬಿಟ್ಟು ಕೃಷಿ ಮಾಡ್ತಕ್ಕಂಥ ಕೃಷಿ ಇರುನೆಲ್ಲ ಕೃಷಿ ಅಂತ. ಅಂದ್ರೆ ಗೊಬ್ಬರ ಮಾಡಿ ಎರೆಗೊಬ್ಬರ ಮಾಡಿ ತಂದು ಜಮೀನಿಗೆ ಹಾಕೋದ್ರ ಬದಲಾಗಿ ಎರೆಹುಳಿಗೆ ಬೇಕಂತ ವಾತಾವರಣ ಸೃಷ್ಟಿ ಜಮೀನಲ್ಲೇ ಮಾಡ್ತಕ್ಕಂಥ ಸೃಷ್ಟಿ ವಾತಾವರಣ ಮಾಡಬಹುದು ಅಂತ, ಅದಕ್ಕೆ ಇರುನೆಲ್ಲ ಕೃಷಿ ಅಂತ ಒಂದಿದೆ ತಂತ್ರಜ್ಞಾನ. ಕೆಲವು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಕಡೆ ಸ್ವಲ್ಪ ಬಹಳ ಚೆನ್ನಾಗಿ ಅದನ್ನ ಅಳವಡಿಕೆ ಮಾಡ್ಕೊಂಡಿದ್ದಾರೆ ಆ ತಂತ್ರಜ್ಞಾನಗಳು, ಅಲ್ಲೂ ಚೆನ್ನಾಗಿ ಬೆಳೆದು

ಅದನ್ನ ಕಷ್ಟ ಆಗ್ತದೆ ನಿಮ್ಗೆ. ಯಾಕಂದ್ರೆ ಹರಿಯ ನೀರಿನಲ್ಲಿ ಕಂಟಿನ್ಯೂಸ್ ಹರಿತಾ ಇತ್ತಂತಂದ್ರೆ ಅದರಲ್ಲಿ ಕ್ಷಾರದ ಅಂಶ ಬರಲಿಕ್ಕೆ ಚಾನ್ಸ್ ಇರ್ತದೆ, ಚೌಳ ಅಥವಾ ಕ್ಷಾರ ಮಣ್ಣಿಗೆ ಹೋಗ್ತದೆ. ಅದು ಕಂಪಲ್ಸರಿ ಅಂದ್ರೆ ಯಾವಾಗ ನೀರು ಕಡಿಮೆ ಆದ ಮೇಲೆ ಆ ನೀರನ್ನ ಮಣ್ಣನ್ನ ಪರೀಕ್ಷೆ ಮಾಡಿಸ್ಕೊಳ್ಳೇಬೇಕು. ಆ ಪರೀಕ್ಷೆ ಆಧಾರದ ಮೇಲೆ ತಳಿಗಳು ಕೂಡ ಅದಕ್ಕೆ ಸೂಕ್ತವಾದ ತಳಿಗಳಿದಾವೆ. ಉದಾಹರಣೆಗೆ ಭತ್ತ ಬೆಳಿತೀವಿ ಅಂತಂದ್ರೆ ಈ ಚೌಳು ಮತ್ತು ಕ್ಷಾರ ಮಣ್ಣಿಗೆ ಪಿ ಎಚ್ ಜಾಸ್ತಿ, ರಸಸಾರ ಜಾಸ್ತಿ ಇದ್ದಾಗ ಸೂಕ್ತವಾದ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದ್ರ ತಳಿಗಳಲ್ಲಿ ಬಹಳಷ್ಟು ಬದಲಾವಣೆಗಳಿದಾವೆ ಅದನ್ನು ಕೂಡ. ಅದಕ್ಕಾಗಿ ಕಂಪಲ್ಸರಿ ನೀರು ಕಡಿಮೆ ಆದ ಮೇಲೆ ಮತ್ತೆ ನಾವೇನು ಹೇಳದೆ ಮೊದಲ ಬದಲಲ್ಲಿ ಒಂದ್ ನಾಲ್ಕು ಕಡೆ ತೆಗಿಬೇಕು ಸ್ಯಾಂಪಲ್ಸ್ ಅಂತ, ಅದೇ ತರ ತೆಗೆದು ಮಣ್ಣು ಪರೀಕ್ಷೆ ಮಾಡಿಸಿ ಆಧಾರದ ಮೇಲೆ ಎಷ್ಟು ರಸಸಾರ ಇದೆ ಅದ್ರ ಮೇಲೆ ಒಂದ್ ಬೆಳೆ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಈಗ ಗೌಡ್ರೆ ಆ ರಾಗಣ್ಣ ಏನ ಬಂದಿರ್ಬೇಕು, ನಿಮ್ಮನ್ನ ಹೆಂಗೋ ನಿನ್ನ ಊರು ತಲುಪಿಸ್ಬೇಕು, ಈ ಬಸ್ ಹೋಗವ ಕಮಲಕ್ಕ ಏನಾರು ಮಾಡಿದ್ರೆ ಬಸ್ ತಂದ್ಬಿಡು. ಆಮೇಲೆ ಇನ್ನೊಂದ್ ವಿಷಯ, ಈಗ ಪಂಪನ್ ಗೌಡ್ರ ಎದುರುಗಡೆನೆ ಹೇಳ್ತೀವಿ, ಇವ್ ನಿಧಾನಲ್ಲ ಇವನು ನಾಳೆ ಬತ್ತಾನೆ ಆಯ್ತಾ, ನೀರ್ ಮಡಿಕೊಂಡಿವಿ ಕೋಳಿ ಮೊಟ್ಟೆ ಎತ್ಕೊಂಬಾ ಅಂತ. ಯಾವ್ದೇ ಕಾರಣಕ್ಕೂ ನೀನ್ ಬಗ್ಬೇಡ ಆಯ್ತಾ, ಅಂದ್ರೆ ನೀ ಹೇಳ್ತಿರೋದು ಕೋಳಿ ಮೊಟ್ಟೆ ಕೊಡ್ಬೇಡ ಅಂತ. ಇನ್ನು ನಾಳೆಯಿಂದ ನೀನ್ ಶುರು ಹಚ್ಕೋತೀಯ ಈಗ ಬಕೆಟ್ ಅಲ್ಲಿ ನೀರ್ ಇಡ್ಕೊಳ್ಳೋದು. ಇಷ್ಟು ಸುಲಭದಲ್ಲಿ ಮಾಡ್ಬೋದಲ್ಲ ಸುಬ್ಬಣ್ಣ, ನಾಲ್ಕ್ ಬೋರವೇ ನನವು. ಈಗ ಅವ್ರೊಂದ್ ವಿಷಯ ಹೇಳವ್ರೆ, ನಾಲ್ಕ್ ಬೋರ್ಗೂ ಇದೆ, ಕೋಳಿ ನಿನ್ನ ಹತ್ರನೇ ಐತೆ, ಆ ಮೊಟ್ಟೆನ ಅಲ್ಲೇ ಇಟ್ಕೊಂಡು ಉಪಯೋಗಿಸು, ಇಲ್ಲಿ ತಂಗ್ ಬರ್ಬೋದ ಅಷ್ಟೇ. ಸರಿ ಸರಿ. ಭಯ ದಲ್ಲ ಕೋಳಿ ಮೊಟ್ಟೆ ಒಡೆದ್ ಬಿಟ್ಟು ಹಾಕ್ಬೇಕಂತ ಕೇಳದ್ನಲ್ಲ, ಎಲ್ಲಿ ಮೊಟ್ಟೆ ವೇಸ್ಟ್ ಆಗೋದು ಅಂತ ಅವ್ನಿಗೆ. ಅದಲ್ಲ ಕನಪ, ತಿಳ್ಕೋಬೇಕಲ್ವಾ ರಾಜಣ್ಣ. ನೋಡು ಒಳ್ಳೆ ವಿಜ್ಞಾನಿಗಳು ಬಂದಾದ್ಮೇಲೆ ಇವ್ರು ಬಂದಿರೋದೇ ಹೆಚ್ಚು ನಮ್ಮ ಊರಿಗೆ, ಸುಲಭದಲ್ಲಿ ಬಂದ್ಬಿಟ್ಟಾರ ಅವ್ರು. ವಸಿ ಮಾತ ಕಮ್ಮಿ ಮಾಡು, ಕಮಲಕ್ಕ ಅದೇನ ತಿಂಡಿ ಕೊಡ್ತಾಳ ಈಗ ಸಾಹೇಬರಿಗೆ. ಸ್ಪೆಷಲ್ ಅಂದ್ರೆ ಮುದ್ದೆ, ನಮ್ಮ ರಾಜಣ್ಣ ಸೊಪ್ಪು ಬಿಡಿಸ್ಕೊಟ್ಟಿಲ್ವಾ, ಸೊಪ್ಪು ಕಾಳು ಹಾಕಿ. ಇನ್ನೇನ ಸಾವಯವ ಆಯ್ತಲ್ಲ, ಅದು ಸಹಜ ಸಹಜ ತಿಂಡಿ ಕಂತ ಮತ್ತೆ ತಗೊಂಬರವ. ಈಗ ಗೌಡ್ರನ್ನ ಇವತ್ತು ಬಸ್ ಹತ್ತಿಸ್ಬಿಟ್ಟು ಕಳಿಸ್ತೀನಿ, ಮುಂದಿನ ಸಲ ಬಂದಾಗ ಗೌಡ್ರೆ ಬಿಡವಾಗಿದ್ದಾಗ ವಸಿ ಬನ್ನಿ. ಹೇಳ್ದಂಗೆ ಇನ್ನೊಂದ್ ನಾಲ್ಕು ಜನ ಸೇರ್ಸವ, ಇನ್ನೊಂದಿಷ್ಟು ವಿಷಯ ಮಾತಾಡವ. ಇನ್ನು ಪೂರ್ತಿ ಕೇಳ್ಸೋ ಬಿಡು, ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಹ್ಮ್ ಇರ್ಲಿ. ಹ್ಮ್ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಸಸ್ಯರೋಗಶಾಸ್ತ್ರಜ್ಞ ಡಾಕ್ಟರ್ ಬಿ ಪಂಪನಗೌಡ, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ಕರ್ನಾಟಕವನ್ನು ಕೋವಿಡ್ 19 ಮುಕ್ತಗೊಳಿಸಲು ಬಯಸುತ್ತೀರಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೋವಿಡ್ 19 ಲಸಿಕೆಯನ್ನು ನೀಡುತ್ತಿದೆ, ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸರ್ಕಾರದ ಕೋವಿಡ್ 19 ಲಸಿಕಾ ಅಭಿಯಾನವನ್ನು ಯಶಸ್ವಿಗೊಳಿಸಿ. ಲಸಿಕೆ ಪಡೆಯಲು ಕೋವಿಡ್ 19 ಸುರಕ್ಷತಾ ನಿಯಮಗಳನ್ನು ಪಾಲಿಸಲು ಉತ್ತೇಜಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಆಗಸ್ಟ್ 2 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಭತ್ತದ ಬೆಳೆಯಲ್ಲಿ ಸಮಗ್ರ ರೋಗ ನಿಯಂತ್ರಣ ಕ್ರಮಗಳನ್ನು ಕುರಿತು ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬಿಎಸ್ ಚೇತನ ಅವರೊಂದಿಗೆ ಸಂದರ್ಶನ. ನಾಟಿಯಾದ ನಂತರ 1 ಒಳಗೆ ನಿಮಗೆ ಇಂತಹ ಚುಕ್ಕೆಗಳು ಮತ್ತೆ ಇಂತಹ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಬೆಂಕಿ ರೋಗ ನಿಮಗೆ ನಾಟಿಯಾದ 1 ಒಳಗೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳೋ ಸಂಭವ ಇರುತ್ತೆ. ಆದ್ರಿಂದ ಈ ರೋಗ ಲಕ್ಷಣಗಳು ಏನು, ಚುಕ್ಕೆಗಳು ಮೊದಲು ಕಂದು ಚುಕ್ಕೆಗಳು, ನಂತರ ವಜ್ರಾಕಾರವಾಗಿ ಮಾರ್ಪಟ್ಟು ಆ ವಜ್ರಾಕಾರವಾದ ಚುಕ್ಕೆಗಳ ಮಧ್ಯದಲ್ಲಿ ನಿಮಗೆ ಕಟ್ಟಿಗೆ ಬಂದ ಹುಲ್ಲಿನ ಬಣ್ಣಕ್ಕೆ ತಿರುಗಿರುತ್ತೆ. ಆಗಸ್ಟ್ 3 ಮಂಗಳವಾರ ಮುಸುಕಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿಯಂತ್ರಣವನ್ನು ಕುರಿತು ತಿಳಿಸಿಕೊಡಲಿದ್ದಾರೆ. ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಯಾಗಿರುವ ಡಾಕ್ಟರ್ ಜಿಕೆ ಶಿಲ್ಪಾ. ಪ್ರಾಥಮಿಕ ಹಂತದಲ್ಲಿ 3-4 ದಿನಗಳ ಮೊಟ್ಟೆಗಳಿಂದ ಹೊರಬಂತ ಮರಿ ಹುಳುಗಳೇನಿದ್ದಾವೆ ಅವು ಈ ಒಂದು ಮುಸುಕಿನ ಜೋಳದ ಎಲೆಯ ಮೇಲ್ಭಾಗವನ್ನು ಕೆರೆದು ತಿಂತಾ ಇರ್ತವೆ. ಈ ರೀತಿ ಕೆರೆದು ತಿನ್ನೋದ್ರಿಂದ ಎಲೆಗಳ ಮೇಲೆ ಬಿಳಿ ಬಣ್ಣದ ಮಚ್ಚೆಗಳು, ಅಂದರೆ ಬಿಳಿ ಬಣ್ಣದ ತೆಳುವಾದಂಥ ಉದ್ದನೆಯ ಮಚ್ಚೆಗಳು ಎಲೆಗಳ ಮೇಲೆ ಕಾಣಿಸ್ಕೊಳ್ತವೆ. ಇದು ಪ್ರಾಥಮಿಕ ಹಾನಿಯ ಲಕ್ಷಣಗಳು. ಆಗಸ್ಟ್ 4 ಬುಧವಾರ ಭತ್ತದ ಬೆಳೆಯಲ್ಲಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಬಿ ಪಂಪನಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಮುಂದುವರೆದ ಭಾಗ ಆಗಸ್ಟ್ 5 ಗುರುವಾರ. ಫಸ್ಟ್ ಭತ್ತ ಕಟಾವ್ ಆದ್ಮೇಲೆ ತಕ್ಷಣ ಒಂದು ಸ್ವಲ್ಪ ನೋಡ್ಕೊಂಡು ಮಣ್ಣಲ್ಲಿ ತೇವಾಂಶ ನೋಡ್ಕೊಂಡು ಉಳುಮೆಗೆ ಸೂಕ್ತ ಆಗಿದ್ರೆ ಉಳುಮೆ ಮಾಡಿಬಿಡಿ ಅಂತಕ್ಕಂಥ. ಯಾಕೆ ಮಾಡಬೇಕು ಉಳುಮೆ ಅಂತಂದ್ರೆ, ಯೂಶುವಲ್ ಆಗಿ ಹೇಳ್ತಿರ್ತೀವಿ ಮಾಗಿ ಉಳುಮೆ ಭಾಳಷ್ಟು ಉತ್ತಮ ಅಂತಕ್ಕಂಥದ್ದು. ಅದು ಯೂಶುವಲ್ ಆಗಿ ಬಿಸಿಲಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿದ್ರೆ ಅಂತಂದ್ರೆ ಮಣ್ಣಲ್ಲಿರ್ತಕ್ಕಂಥ ಏನು ಕೀಟಗಳು ಏನು ಮೊಟ್ಟೆ ಇಟ್ಟಿರ್ತವೆ, ಕೋಶ ವಸ್ತುಗಳು ಇರ್ತವೆ, ಕೀಟಗಳು ಸಾಯ್ತವೆ, ಮಣ್ಣಲ್ಲಿರ್ತಕ್ಕ ರೋಗಾಣುಗಳು ಇರ್ತವೆ, ರೋಗಾಣು ಮೈಸೀಲಿಯಾ ಅಂತ ಒಂದು ಇರ್ತದೆ, ಆ ಗ್ರೋತ್ ಮೈಸೀಲಿಯಾ ಸ್ಪೋರ್ಟ್ಸ್ ಎಲ್ಲ ಕಡಿಮೆ ಆಗ್ತದೆ. ಆಗಸ್ಟ್ 6 ಶುಕ್ರವಾರ ಕೃಷಿಯ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮಂಡ್ಯ ತಾಲೂಕು ದುದ್ದ ಹೋಬಳಿ ಗಾಣದಾಳುವಿನ ಕೃಷಿಕ ಜಿಬಿ ಶಿವಪ್ರಸಾದ್. ಸರ್, ನಾವೊಂದು ಎಕರೆಗೆ ಒಂದೇ ಮೂಟೆ ಕಾಂಪ್ಲೆಕ್ಸ್ ಹಾಕೋದು, 10-20 ಒಂದೇ ಮೂಟೆ. ಅದಾದ್ಮೇಲೆ ಮೊದಲನೇ 12-15 ಸೆಕೆ ಕಳೆ ತೆಗೆದ್ರೆ 15 kg ಯೂರಿಯಾ ಮತ್ತೆ ಒಂದು 15 kg ಪೊಟ್ಯಾಶು ಎರಡು ಟೈಮ್ ಕೊಡ್ತೀವಿ. ಯಾಕೆಂದ್ರೆ ಕಾಳುನು ಜಳ್ಳಾಗಲ್ಲ, ಜೊತೆಗೆ ರೋಗ ಕಮ್ಮಿ ಆಯ್ತದೆ. ಆಗಸ್ಟ್ 7 ಶನಿವಾರ ಮಣ್ಣು ಪರೀಕ್ಷೆ ಹಾಗೂ ಮಣ್ಣು ಮಾದರಿ ವಿಶ್ಲೇಷಣೆಗಾಗಿ ಸಂಗ್ರಹಣಾ ವಿಧಾನಗಳನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಎಸ್ಬಿ ಮಮತಾ ಅವರೊಂದಿಗೆ ಸಂದರ್ಶನ. ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಪ್ರಮುಖವಾಗಿ 4 ವಿಧಗಳ ಮಣ್ಣುಗಳನ್ನು ನಾವು ಕಾಣ್ತೀವಿ. ಪ್ರಮುಖವಾಗಿ ಕೆಂಪು ಮಣ್ಣು, ಫಸ್ಟ್ ಮೊದಲನೇದಾಗಿ ಕೆಂಪು ಮಣ್ಣು. ಕೆಂಪು ಮಣ್ಣು ಅಂದ ತಕ್ಷಣ ಎಲ್ಲರಿಗೂ ನೆನಪಿಗೆ ಬರುವಂಥದ್ದು ನಮ್ಮ ದಕ್ಷಿಣ ಭಾಗದ ಜಿಲ್ಲೆಗಳು ನೆನಪಿಗೆ ಬರ್ತವೆ. ಕೆಂಪು ಮಣ್ಣು ಅಂತಂದ್ರೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಕೆಂಪು ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿ,